100.6 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಅರೆ ಪಹಲಿ ವಾಲಿ ಬಾತ್ ಕಹಾಂ, ಪರ್ ಹಮ್ ತೋ ಸಬ್ ಯಹಿ ಡಾಲೆ ಹೈ. ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ ಔರ್ ಚಖಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ? ಅರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಓಹ್ ಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಜೋಲ್ಲಾ ಗೊಬ್ಬರದ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಾಗನಹಳ್ಳಿಯಲ್ಲಿ ಇರುವಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಜಿಎಚ್ ಯೋಗೇಶ್ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ ಅಜೋಲಾ ಭತ್ತ ಬೆಳೆಯುವಂತಹ ಪ್ರದೇಶಗಳಲ್ಲಿ ನಾವು ಗಮನಿಸಿರ್ತೀವಿ, ಅದನ್ನು ಯಶಸ್ವಿಯಾಗಿ ಒಳ್ಳೆಯ ಗೊಬ್ಬರವಾಗಿ ಉಪಯೋಗಿಸಬಹುದು, ಜೊತೆಗೆ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಪಶು ಆಹಾರವಾಗಿ ಅದನ್ನು ಬಳಕೆ ಮಾಡಿಕೊಳ್ಬಹುದು, ಜೊತೆಗೆ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನು ಬೆಳೆಸಿ ಬಳಕೆ ಮಾಡೋದರಿಂದ ಲಾಭದಾಯಕವಾಗಿ ಕೃಷಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಅವಕಾಶಗಳಿರುತ್ತೆ. ಎಲ್ಲ ಪ್ರಯೋಜನಗಳು ನಮ್ಮ ಸಾಕಷ್ಟು ಕೃಷಿಕರಿಗೆ ಗೊತ್ತಿದೆ, ಅದರ ನಿರ್ವಹಣೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದರಿಂದ ನಾವು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು, ಎಲ್ಲ ವಿಚಾರಗಳನ್ನು ಈಗ ಡಾಕ್ಟರ್ ಜಿಎಚ್ ಯೋಗೇಶ್ ಅವರು ನಮಗೆ ತಿಳಿಸ್ಕೊಡಲಿದ್ದಾರೆ. ನಮಸ್ಕಾರ ಯೋಗೇಶ್ ಅವರೇ. ಈ ಅಜೋಲಾ ಹಿನ್ನೆಲೆ ಏನು, ಇದನ್ನು ಯಾವ ಯಾವ ಬೆಳೆ ಕ್ಷೇತ್ರಗಳಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಇದೆ, ಇದನ್ನು ಕೃತಕವಾಗಿ ಉತ್ಪಾದನೆ ಮಾಡುವಂಥದ್ದು ಮತ್ತು ಯಶಸ್ವಿಯಾಗಿ ಬಳಕೆ ಮಾಡುವಂಥದ್ದು ಎರಡರ ಬಗ್ಗೆನೂ ಮಾಹಿತಿ ಮಾಡಿಕೊಡಿ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಅಜೋಲಾ ಅಂದರೆ ಏನು ಅಂತಕ್ಕಂಥದ್ದು ನಾನು ಸ್ವಲ್ಪ ತಿಳ್ಕೊಳ್ತಾ ಬರೋಣ. ಅಜೋಲಾ ಅಂತಂತಂದರೆ ಇದೊಂದು ಫರ್ನ್ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಇದು ನೀರಿನ ಮೇಲೆ ತೇಲ್ಕೊಂಡು ಬೆಳೀತಕ್ಕಂತಹ ಒಂದು ಸಸ್ಯ. ಎಲ್ಲೆಲ್ಲಿ ಸ್ವಾಭಾವಿಕವಾಗಿ ನೀರು ನಿಲ್ತದೆ ಆ ಪ್ರದೇಶಗಳಲ್ಲಿ ಇದು ತೇಲ್ಕೊಂಡು ಬೆಳೀತಾ ಹೋಗ್ತದೆ. ಇದು ಪ್ರಮುಖವಾಗಿ ನಾವು ಭತ್ತದ ಗದ್ದೆಗಳಲ್ಲಿ ಬೆಳೆಸ್ಬೋದು, ಹಾಗೆ ಎಲ್ಲಿಯಾದರೂ ನೀರು ಸ್ವಾಭಾವಿಕವಾಗಿ ನಿಲ್ತಕ್ಕಂಥ ಪ್ರದೇಶಗಳಿದ್ರೆ ಅಲ್ಲಿ ಬೆಳೆಸ್ಬೋದು. ಅಥವಾ ನಾವು ಏನಾದರೂ ಉತ್ಪತ್ತಿ ಮಾಡ್ಕೊತೀವಿ ಕೃತಕವಾಗಿ ಅಂತಂತಂದ್ರೆ ಅಲ್ಲಿನೂ ಸಹಿತ ಬೆಳೆಸ್ಬೋದು. ಹಾಗಾಗಿ ಇದು ನೀರಿನ ಮೇಲೆ ತೇಲ್ಕೊಂಡು ಬೆಳೀತಕ್ಕಂಥ ಸಸ್ಯ. ಇದರಲ್ಲಿ ಒಂದು ವಿಶೇಷತೆ ಏನಿರ್ತದೆ ಅಂತಂತಂದ್ರೆ ಬೇರುಗಳು ನೀರಿನಲ್ಲಿರ್ತದೆ, ಎಲೆಗಳು ಮತ್ತೆ ಅದರ ಮೇಲ್ಭಾಗ ಏನಿರ್ತದೆ ನೀರಿನ ಮೇಲ್ಭಾಗದಲ್ಲಿ ಬೆಳೀತಾ ಹೋಗ್ತದೆ. ಇದು ಚಿಕ್ಕ ಚಿಕ್ಕ ಕವಲುಗಳಿರ್ತವೆ, ಆ ಚಿಕ್ಕ ಚಿಕ್ಕ ಕವಲುಗಳನ್ನು ಒಣಕೊಂಡು ಒಂದು ಇಂಚ್ ಬೇರುಗಳು ಬಿಟ್ಕೊಂಡು ಒಂದರಿಂದ 2 ಸೆಂಟಿಮೀಟರ್ ಒಂದು ಅರ್ಧ ಅಂದರೆ 1/2 ಇಂಚ್ ಅಗಲ ಗಾತ್ರದ ಒಂದು ಸಸ್ಯ ನೀರಿನ ಮೇಲೆ ತೇಳ್ಕೊಂಡು ನೀರಿನ ಮೇಲೆ ತೆಳ್ಕೊಂಡು ಅದು ಬೆಳೀತಾ ಹೋಗ್ತದೆ. ಇದು ಡಬ್ಲಿಂಗ್ ಟೈಮ್ ಅಂತಂತೀವಿ. ಡಬ್ಲಿಂಗ್ ಟೈಮ್ ಅಂತಂತಂದರೆ ದ್ವಿಗುಣ ಆಗ್ತಕ್ಕಂಥ ಅವಧಿ. ಇದನ್ನು ನೋಡಿದಾಗ 2-5 ದಿನಗಳಲ್ಲಿ ಅದು 1 ಇದ್ದಿದ್ದು 2, 2 ಇದ್ದಿದ್ದು 4, 4 ಇದ್ದಿದ್ದು 8 ಕೆಜಿನಲ್ಲಿ ದ್ವಿಗುಣ ಆಗ್ತಾ ಹೋಗ್ತದೆ. ಇದಕ್ಕೆ ಒಂದು ವಿಶೇಷವಾದಂಥ ಗುಣ ಏನಂತ ಇದೆ ಅಂತಂತಂದರೆ ಇದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂಥ ಗುಣ ಇದೆ. ಯಾಕೆ ಅಂತಂದರೆ ಇದರಲ್ಲಿ ಈ ಎಲೆಯ ಕೆಳಭಾಗದಲ್ಲಿ ರಂಧ್ರಗಳಿರ್ತವೆ, ಆ ರಂಧ್ರಗಳಲ್ಲಿ ಈ ಬ್ಲೂ ಗ್ರೀನ್ ಆಲ್ಗೆ ಅಂತಕ್ಕಂಥ ಒಂದು ಪ್ರಭೇದ ಅಂದರೆ ಅನಾಬಿನ ಅಜೋಲಾ ಅಂತಕ್ಕಂಥದ್ದು ಒಂದು ಪ್ರಭೇದದ ಒಂದು ಜೀವಿ ಅದರಲ್ಲಿ ವಾಸಿಸ್ತದೆ. ಇವೆರಡೂ ಸಹಿತ ಈ ಬ್ಲೂ ಗ್ರೀನ್ ಆಲ್ಗೆ ಪ್ಲಸ್ ಅಜೋಲಾ ಎರಡೂ ಸಹಿತ ಸಹಜೀವನವನ್ನು ನಡೆಸ್ತಾ ಈ ಮ್ಯೂಚುವಲ್ ಆಗಿ ಅದರ ಆಹಾರವನ್ನು ಇದು ಇದರ ಆಹಾರವನ್ನು ಅದು ಬಳಕೆ ಮಾಡ್ಕೊಳ್ತಾ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಲಿಕ್ಕೆ ಈ ಬ್ಲೂ ಗ್ರೀನ್ ಆಲ್ಗೆ ಸಹಕಾರಿಯಾಗ್ತದೆ. ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಸ್ಥಿರೀಕರಣ ಆದ ಮೇಲೆ ಏನಾಗ್ತದೆ, ನೀರಿನಲ್ಲಿ ಸರಾಗವಾಗಿ ಬಿಡುಗಡೆ ಹೊಂದುತ್ತದೆ. ಆ ಬಿಡುಗಡೆ ಆದಂತಹ ಸಾರಜನಕವನ್ನು ನಮ್ಮ ಭತ್ತ ಬಳಕೆ ಮಾಡೋದ್ರಿಂದ ಭತ್ತದ ಗದ್ದೆಗಳಲ್ಲಿ ತುಂಬ ಹೆಚ್ಚಾಗಿ ಇದನ್ನು ಪ್ರಯೋಜನವನ್ನು ನೀಡ್ತದೆ. ಭತ್ತದ ಗದ್ದೆಗೆ ಬೇಕಾದಂತಹ ಸಾರಜನಕನ ಪ್ರಮಾಣವನ್ನು ಸಹಿತ ನಾವು ಕಡಿಮೆ ಮಾಡ್ಬೋದು. ಈ ಅಜೋಲವನ್ನು ನಾವು ಬೆಳೀಬೇಕು ಅಂದರೆ ಭತ್ತದ ಗದ್ದೆಗಳಲ್ಲಿ ಯಾವ ರೀತಿಯಲ್ಲಿ ಬೆಳೀಬೋದು ಅಂತಕ್ಕಂಥ ಪ್ರಶ್ನೆ ರೈತರಲ್ಲಿ ಮೂಡೇ ಮೂಡ್ತದೆ. ಇದನ್ನು ನಾವು ಯಾವ ರೀತಿಯಲ್ಲಿ ಬೆಳೀಬೋದು ಅಂದರೆ 4 ರೀತಿಯಲ್ಲಿ ಅಜೋಲವನ್ನು ಬೆಳೀಬೋದು. ಒಂದೇನಂತಂತಂದರೆ ನಮ್ಮ ಜಮೀನುಗಳಲ್ಲಿ ಈಗ ನಾವೇನು ಮಾಡ್ತೀವಿ, 15 ದಿನ ಮುಂಚಿತವಾಗಿ ರೆಡಿ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ಅದನ್ನೇ 1 ತಿಂಗಳು ಮುಂಚಿತವಾಗಿ ನಾವೇನಾದ್ರೂ ಗದ್ದೆಯನ್ನು ರೆಡಿ ಮಾಡಿಕೊಂಡ್ರೆ ಗದ್ದೆಯನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಅದರಲ್ಲಿ ಅಜೋಲ ಒಂದಿಡೀ ಅಜೋಲವನ್ನು ನಾವು ಆ ಗದ್ದೆಗೆ ಬಿಟ್ಟಾಗ ಅದು 1 ತಿಂಗಳ ಕಾಲ ಅಂದರೆ ನಾಟಿ ಮಾಡೋ ಸಮಯದವರೆಗೆ ಅದು ಬೆಳೀತಾ ಹೋಗ್ತದೆ. ಬೆಳೆದಾದಮೇಲೆ ನಾಟಿ ಮಾಡಬೇಕಾದ್ರೆ ಟಿಲ್ಲರ್ನ ಉಪಯೋಗಿಸ್ಕೊಂಡು ಪಡ್ಲಿಂಗನ್ನು ಭೂಮಿಗೆ ಸೇರಿಸಿಬಿಟ್ಟು ನಾವು ಆ ಅಜೋಲವನ್ನು ಮಣ್ಣಿಗೆ ಸೇರಿಸಿದರೆ ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಒಂದು ವೇಳೆ ಆ ಟೈಮ್ ಸಮಯಾವಕಾಶ ಆಗಲಿಲ್ಲ, ನೀರು ಬಿಡಲಿಲ್ಲ, ಇದಾಗಲಿಲ್ಲ ಅಂತಂತಂದರೆ ಅವ್ರು ಏನು ಮಾಡ್ಬೋದು ಅಂತಂದರೆ ನಾಟಿ ಮಾಡಿದ ಮೇಲೆ ಎಲ್ಲ ಕ್ಲೀನಾಗಿ ನಾಟಿಯಾಗಿರ್ತದೆ, ಎಲ್ಲ ನೀರನ್ನು ಕಡಿಮೆ ಇಟ್ಟಿರ್ತಾರೆ. ಆವಾಗ ಏನು ಮಾಡ್ಬೋದು, 1 ಇಡಿ ಅಥವಾ 2 ಇಡಿ ಅಥವಾ 1/10 ಕೆಜಿ ಅಜೋಲವನ್ನು ಎಷ್ಟು ಸಿಗ್ತದೋ ಅಷ್ಟು 1 ಇಡಿ ಬಿಟ್ಟರೆ ಒಂದು ಸ್ವಲ್ಪ ಸಮಯಾವಕಾಶ ಹಚ್ಚಬೇಕಾಗ್ತದೆ ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ. 1/10 ಕೆಜಿ ಬಿಟ್ಟರೆ ಬೇಗನೆ ಮಲ್ಟಿಪ್ಲಿಕೇಶನ್ ಆಗಿ ಕವರೇಜ್ ಆಗ್ತದೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಅಜೋಲ ಕಲ್ಚರ್ನ ಜಮೀನಿನಲ್ಲಿ ಬಿಟ್ಟುಬಿಟ್ಟು ನಾವು ಬಂದಾಗ ಏನಾಗ್ತದೆ, 1-4 ವಾರದಲ್ಲಿ ಅಂದರೆ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಗದ್ದೆನಲ್ಲಿ ನೀರಿನಲ್ಲಿ ತೇಲ್ಕೊಂಡು ಚೆನ್ನಾಗಿ ಬೆಳೀತಾ ಹೋಗ್ತದೆ. ಇದು 2ನೇ ಪದ್ಧತಿ. ಇನ್ನು 3ನೇ ಪದ್ಧತಿ ಏನಂತಂದರೆ, ನಾವು ನೋಡ್ತೇವೆ ಭತ್ತದ ಗದ್ದೆಗಳಲ್ಲಿ ಅಕ್ಕಪಕ್ಕದ ರೈತರು ಗದ್ದೆಗಳನ್ನ ಖಾಲಿ ಬಿಟ್ಬಿಟ್ಟಿರ್ತಾರೆ. ಆ ಗದ್ದೆಗಳನ್ನ ಖಾಲಿ ಬಿಟ್ಟಿರ್ತಕ್ಕಂಥ ಜಮೀನುಗಳನ್ನು ನಾವು ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ನಾವು ಬೆಳೆದು ಬಿಟ್ಟು ನಾವು ತೆಗೆದುಕೊಂಡು ಬಂದು ಇಲ್ಲಿಗೆ ಹಾಕ್ಬೋದು. ಇನ್ನೂ ಕೆಲವು ಏನು ಮಾಡ್ತಾರೆ ಅಂತಂದರೆ, ಈ ಮಲೆನಾಡು ಭಾಗದಲ್ಲಿ ಕೆಲವು ನೀರು ಸಂಗ್ರಹಣ ರಚನೆಗಳಿರ್ತವೆ, ಅಂದರೆ ವಂಡುಗಳಿರ್ತವೆ ಜಮೀನಿನಲ್ಲಿ, ಅಂದರೆ ಖಾಲಿ ನೀರು ನಿಂತ್ಕೊಂಡಿರ್ತವೆ. ಅಂತಹ ಇದಕ್ಕೆ ತೊಗೊಂಡೋಗಿ 1 ಕೆಜಿಯಷ್ಟು ಅಜೋಲನ ಬಿಟ್ಬಿಡ್ತಾರೆ. ಅದು 1-2 ತಿಂಗಳಲ್ಲಿ ಮಲ್ಟಿಪ್ಲೈ ಆಗಿರ್ತದೆ. ಅದನ್ನು ಏನು ಮಾಡ್ತಾರೆ, ಎಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಟ್ರ್ಯಾಕ್ಟರ್ನಲ್ಲಿ ತೊಗೊಂಬಂದು ಜಮೀನಿಗೆ ಹಾಕಿ ವ್ಯವಸಾಯವನ್ನು ಮಾಡ್ತಾರೆ. ಅಂದರೆ ಒಟ್ಟಾರೆಯಾಗಿ ನಾವು ಯಾವುದಾದ್ರೂ ಒಂದು ಪದ್ಧತಿಯಲ್ಲಿ ಮಾಡ್ಬೋದು. ಒಟ್ಟಿಗೆ ಹಸಿರೆಲೆ ಗೊಬ್ಬರ ನಮ್ಮ ಜಮೀನಿಗೆ ಬರಬೇಕಾಗ್ತದೆ. ನಾವು ಹಸಿರೆಲೆ ಗೊಬ್ಬರವನ್ನು ಮಾಡಬೇಕು ಅಂತಂತಂದಾಗ ಹಸಿರೆಲೆ ಗೊಬ್ಬರನೂ ಸಹಿತ ತುಂಬ ಉತ್ತಮವಾದಂತಹ ಕೃಷಿ ಪದ್ಧತಿ. ಹಸಿರೆಲೆ ಗೊಬ್ಬರ ಪದ್ಧತಿಯಲ್ಲಿ ಏನಾಗ್ತದೆ, ನಾವು ಭೂಮಿಯನ್ನು ತಯಾರು ಮಾಡಬೇಕು, ಬೀಜವನ್ನು ಹಾಕಬೇಕು, ಬೆಳೆಸಬೇಕು, ಅದನ್ನು ಮುಗ್ಗೊಡಿಬೇಕು. ಇದರಲ್ಲಿ ಹೇಗಪ್ಪ ಅಂತಂತಂದರೆ ಕಲ್ಚರ್ನ ತೆಗೆದುಕೊಂಡು ಬಂದುಬಿಟ್ರೆ ಸಾಕು ಇದಾಗ್ತದೆ. ಬಟ್ ಹಸಿರೆಲೆ ಗೊಬ್ಬರದ ಪರಿಣಾಮಕ್ಕೆ ಇದನ್ನು ಹೋಲಿಸ್ಕೊಳ್ಳಿಕ್ಕೆ ಆಗಲ್ಲ. ಒಂದೇನಂತಂದರೆ ಅಲ್ಲಿ 5-6 ಟನ್ ಸೊಪ್ಪು ಉತ್ಪತ್ತಿ ಆದರೆ ಇಲ್ಲಿ ಕೇವಲ 1-2 ಟನ್ನಷ್ಟು ನಮಗೆ ಹಸಿರು ಗೊಬ್ಬರ ಉತ್ಪತ್ತಿ ಆಗ್ತದೆ. ಜೊತೆಯಲ್ಲಿ ನಾನು ಆಗಲೇ ಹೇಳ್ತಿದ್ದೆ ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡ್ತದೆ ಅಂತಂತಂದು 1 ಎಕರೆ ಪ್ರದೇಶದಲ್ಲಿ 1-10 ಕೆಜಿ ಅಜೋಲವನ್ನು ಬಿಟ್ವಿ ಅಂತಂತಂದರೆ ಆ ಭತ್ತದ ಲೈಫ್ ಸೈಕಲ್ನಲ್ಲಿ ಅಂದರೆ ಆಲ್ಮೋಸ್ಟ್ 90-110 ದಿನಗಳ ಅವಧಿನಲ್ಲಿ ಏನು ಮಾಡ್ತದೆ ಅಂತಂದರೆ ಅದು 15-20 ಕೆಜಿಯಷ್ಟು ಸಾರ್ವಜನಿಕ ಅಂದರೆ ಸಾವಯವ ರೂಪದ ಸಾರ್ವಜನಿಕವನ್ನು ಸ್ಥಿರೀಕರಿಸಿ ಭತ್ತದ ಬೆಳೆಗೆ ಕೊಡ್ತಾ ಇರ್ತದೆ. ಇದನ್ನು ಕಂಪೇರ್ ಮಾಡ್ಕೊಂತವಂದರೆ ಈಗ ಯೂರಿಯಾ ಹಾಕ್ತೀವಿ, ಎಷ್ಟು ಯೂರಿಯಾಕ್ಕೆ ಸಮ? 15-20 ಕೆಜಿ ಸಾರ್ವಜನಿಕ ಅಂದರೆ ಎಷ್ಟು ಯೂರಿಯಾಕ್ಕೆ ಸಮ? ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ ನಾವು 30-40 ಕೆ ಜಿ ಯೂರಿಯಾಕ್ಕೆ ಇದು ಸಮನಾಗಿರ್ತದೆ. ಆದರೆ ಸಾರಜನಕದ ಉತ್ಪಾದಕತೆ ಅಂತೀವಿ, ಪ್ರೊಡಕ್ಟಿವಿಟಿ ಅಥವಾ ಎಫಿಷಿಯನ್ಸಿ ಆಫ್ ನೈಟ್ರೋಜನ್ ಅಂತೀವಿ, ಆ ಎಫಿಷಿಯನ್ಸಿ ಆಫ್ ನೈಟ್ರೋಜನ್ಗೆ ಹೋಲಿಸ್ಕೊಂಡಾಗ 60-80 ಕೆ ಜಿ ಯೂರಿಯಾ ಏನು ಕೆಲಸ ಮಾಡ್ತದೆ ಅಷ್ಟು ಕೆಲಸವನ್ನು ನಮ್ಮ ಅಜೋಲದಿಂದ ಬರ್ತಕ್ಕಂಥ 15-20 ಕೆ ಜಿ ಸಾರಜನಕ ಕೆಲಸವನ್ನು ಮಾಡ್ತದೆ. ಅದು ಸಂಪೂರ್ಣ ಸಾವಯವವಾಗಿರ್ತದೆ ಅಂತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ. ಇನ್ನೊಂದು ಏನಂತಂದರೆ, ಈ ರಾಸಾಯನಿಕ ಯೂರಿಯಾವನ್ನು ಕೊಟ್ಟಾಗ ನಮಗೇನಾಗ್ತದೆ, ಅದು 30% ಅಷ್ಟೇ, ಅದರ ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯ ಅಥವಾ ಬಳಕೆ ಸಾಮರ್ಥ್ಯ ಎಷ್ಟಿರ್ತದೆ ಅಂದರೆ 30% ಅಷ್ಟೇ ಇರ್ತದೆ. ಅದನ್ನು ನಾವು ಕೊಟ್ಟಾಗ ಏನಾಗ್ತದೆ, ಕೀಟಗಳು ಜಾಸ್ತಿ ಆಗ್ತಾ ಇರ್ತವೆ, ರೋಗಗಳು ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿ ರೋಗ ಕೀಟ ಜಾಸ್ತಿ ಆಯಿತು ಅಂದರೆ ಔಷಧಿ ಹೊಡಿತಕ್ಕಂಥದ್ದು ಹೆಚ್ಚು ಆಗ್ತದೆ. ಹಾಗಾಗಿ ಇಲ್ಲಿ ಏನಪ್ಪ, ಹಸಿರಲೆ ಗೊಬ್ಬರ ಆಗಿರ್ಬೋದು, ಅಜೋಲ್ ಆಗಿರ್ಬೋದು, ಇವೆರಡನ್ನು ಬಳಕೆ ಮಾಡಿದಾಗ ನಮಗೆ ಸಾವಯವ ರೂಪದಲ್ಲಿ ಸಾರಜನಕ ಸಿಗೋದ್ರಿಂದ ನಿಧಾನಕ್ಕೆ ಭತ್ತದ ಬೆಳೆ ಬಳಕೆ ಮಾಡ್ಕೊತಾ ಹೋಗ್ತದೆ. ಮತ್ತು ಅದರ ಲೈಫ್ ಸೈಕಲಲ್ಲಿ ಸಂಪೂರ್ಣವಾಗಿ ಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಆ ಭತ್ತದ ಬೆಳೆಗೆ ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಕೀಟನಾಶಕಗಳನ್ನು ಸಹಿತ ಕಡಿಮೆ ಮಾಡ್ಬೋದು. ನಾನು ಆಗಲೇ ಹೇಳ್ತಾ ಇದ್ದೆ, 4 ವಾರಗಳಲ್ಲಿ ಸಂಪೂರ್ಣವಾಗಿ ಕವರೇಜ್ ಆಗ್ತದೆ ಅಂತಕ್ಕಂಥದ್ದನ್ನು ಈಗ ನೋಡಿ. ನಾವು ಭತ್ತದ ನಾಟಿಯನ್ನು ಮಾಡಿದಾಗ ಸ್ವಲ್ಪ ಬಿಡೋದ್ರ ಬದಲು ಒಂದು 10 ಕೆ ಜಿ ಅಜೋಲವನ್ನು ಏನಾದರೂ ಒಂದು ತೊಟ್ಟಿನಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಒಂದು 10 ಕೆ ಜಿ ಅಜೋಲವನ್ನು ಬಿಟ್ಟುಬಿಟ್ರೆ ಅದು ಒಂದು 2 ವಾರ ಮ್ಯಾಕ್ಸಿಮಮ್ ಅಂದರೆ 3 ವಾರಗಳಲ್ಲಿ ಸಂಪೂರ್ಣವಾಗಿ ಕವರೇಜ್ ಆಗ್ತದೆ. ಆವಾಗ ಏನಾಗ್ತದೆ, ನೀರಿನ ಮೇಲೆ ತೇಲ್ಕೊಂಡು ಬೆಳೆಯೋದ್ರಿಂದ ಒಂದು ತಿಕ್ಕ ಮ್ಯಾಟ್ ಥರ ಕ್ರಿಯೇಟ್ ಆಗ್ತದೆ ನಮ್ಮ ನೀರಿನ ಮೇಲೆ. ಆ ತೆಕ್ಕ ಮ್ಯಾಟ್ ಥರ ಕ್ರಿಯೇಟ್ ಆದಾಗ ಏನಾಗ್ತದೆ, ಸಂಪೂರ್ಣವಾಗಿ ಸೂರ್ಯನ ಬೆಳಕು ಭೂಮಿಯನ್ನು ಟಚ್ ಆಗೋದಿಲ್ಲ. ಆವಾಗ ಏನಾಗ್ತದೆ ಅಂದರೆ, ಆ ಭೂಮಿನಲ್ಲಿರ್ತಕ್ಕಂಥ ಕಳೆ ಬೀಜಗಳು ಹುಟ್ಟಲಿಕ್ಕಾಗಲ್ಲ, ನೆರಳಿನಲ್ಲಿ ಹುಟ್ಟಲ್ಲ, ನೆರಳಿನಲ್ಲಿ ಬೆಳೆಯೋದಿಲ್ಲ. ಆವಾಗ ಏನಾಗ್ತದೆ, ಕಳೆಯನ್ನು ಸಹಿತ 75-80% ಕಳೆ ಪ್ರಮಾಣವನ್ನು ಸಹಿತ ನಾವು ಕಡಿಮೆ ಮಾಡ್ಬೋದು. ಕಳೆನಾಶಕಗಳ ಬಳಕೆಯನ್ನು ಸಹಿತ ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಕೆಲವೊಬ್ಬರು ರೈತರ ಪ್ರಶ್ನೆಯನ್ನು ಕೇಳ್ಬೋದು, ಏನಂತಂತಂದರೆ ಈ ಕಳೆನಾಶಕವನ್ನು ಉಪಯೋಗಿಸ್ತಾ ಇದ್ದೀವಿ ಇತ್ತೀಚೆಗೆ, ಅದರ ಮೇಲೆ ಪರಿಣಾಮ ಆಗಲ್ವಾ ಅಂತಕ್ಕಂಥದ್ದು. 100% ಈ ಅಜೋಲಾ ಅಂತಕ್ಕಂಥದ್ದು ಈ ಎಲ್ಲೋ ಹೊಸದಾಗಿ ಬಂದಿದ್ದಲ್ಲ, ಇದು ಸಾಂಪ್ರದಾಯಿಕವಾಗಿ ನಮ್ಮ ಗದ್ದೆಗಳಲ್ಲಿ ನಮ್ಮ ಜಮೀನುಗಳಲ್ಲಿ ನೀರಿನಲ್ಲಿ ಸಾಕಷ್ಟು ಬೆಳೀತಾ ಇತ್ತು. ಇತ್ತೀಚೆಗೆ ನಾವು ಕೀಟನಾಶಕಗಳಿರ್ಬೋದು ಅಥವಾ ನಮ್ಮ ಕಳೆನಾಶಕಗಳಿರ್ಬೋದು ಇವನ್ನು ಬಳಕೆ ಮಾಡೋದ್ರಿಂದ ಇದು ಎಲ್ಲೋ ಒಂದು ಕಡೆ ನಶಿಸುವ ಹಂತಕ್ಕೆ ಹೋಗಿದೆ. ಹಾಗಾಗಿ ಕಳೆನಾಶಕಗಳನ್ನು ಕಡಿಮೆ ಮಾಡಿಕೊಳ್ಳಿ, ಕಡಿಮೆ ಬಳಕೆ ಮಾಡಿಕೊಳ್ಳಿ, ಅಥವಾ ಬಳಸ್ದಂಗೆ ಅಜೋಲವನ್ನು ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಿಟ್ಟಾಗ ತುಂಬ ಅನುಕೂಲ ಆಗ್ತದೆ. ನಮ್ಮ ಭಾಗದಲ್ಲಿ ಏನಾದರೂ ಸ್ವಲ್ಪ ಕಳೆಗಳು ಯಥೇಚ್ಛವಾಗಿ ಬೆಳೀತದೆ ಅಂತಂದರೆ ನಾವು ಏನು ಮಾಡ್ಬೋದು ಅಂತಂದರೆ, ಈ ಸಸಿ ಮಡಿ ಮಾಡೋ ಟೈಮ್ನಲ್ಲೇ ಒಂದು 10 ಮೀಟರ್ ಉದ್ದ, 10 ಮೀಟರ್ ಅಗಲ, ಒಂದು 1/2 ಅಡಿ ಆಳಕ್ಕೆ ಒಂದು ಗದ್ದೆಯನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಒಂದು 2 ಕೆ ಜಿಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್, ಒಂದು 10 ಕೆ ಜಿಯಷ್ಟು ಸಗಣಿಯನ್ನು ಹಾಕಿ ಅದರಲ್ಲಿ ಕದಡಿ 1 ಅಡಿ ಅಜೋಲವನ್ನು ಅದು ಬಿಟ್ಟಾಗ, ಸಸಿ ಮಡಿ ಮಾಡಿದ ದಿನವೇ ನಾವು ಬಿಟ್ಟರೆ ಆಗ ಸಸಿ ಮಡಿ ಜೊತೆಗೆ ಅದನ್ನು ಸಹಿತ ಬೆಳೀತಾ ಹೋಗ್ತದೆ. ನೀವು ಸಸಿ ಮಡಿ ಕಿತ್ತು ನಾಟಿ ಮಾಡೋವಷ್ಟೊತ್ತಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 50 ಕೆ ಜಿಯಷ್ಟು ಅಜೋಲ ಆ ಜಾಗದಲ್ಲಿ ರೆಡಿಯಾಗಿರ್ತದೆ. ಅದನ್ನು ನೀವು ತೆಗೆದುಕೊಂಡು ನಿಮ್ಮ ಗದ್ದೆಗಳಲ್ಲಿ ನೀವು ಬಿಟ್ಟಾಗ ಏನಾಗ್ತದೆ, ಗದ್ದೆಗಳಲ್ಲಿ ವ್ಯಾಪಕವಾಗಿ ಬೆಳೀತಾ ಹೋಗ್ತದೆ. ಇದು ಭತ್ತದ ಗದ್ದೆಗಳಲ್ಲಿ ನಾವು ಹೆಚ್ಚು ನೋಡಲಿಕ್ಕೆ ಸಾಧ್ಯ ಇದೆ. ಬೇರೆ ಬೆಳೆಗಳಲ್ಲೂ ಇದರ ಒಂದು ಪ್ರಯೋಜನ ಇದೆಯಾ, ಹೇಗೆ ಇದು ಬೇರೆ ಬೆಳೆಗಳಲ್ಲಿ ನಾವು ಉಪಯೋಗಿಸ್ಬೇಕು ಅಂತಂತಂದ್ರೆ, ಒಂದು ನೀರಿರಬೇಕು, ಇದಕ್ಕೆ ನೀರು ನಿಲ್ಲಬೇಕು. ನೀರು ನಿಲ್ತಕ್ಕಂತಹ ಬೆಳೆಗಳು ಬೇರೆ ಯಾವುದೂ ಇಲ್ಲ ಭತ್ತವನ್ನು ಹೊರತುಪಡಿಸಿ. ಹಾಗಾಗಿ ಬೇರೆ ಬೆಳೆಗಳಲ್ಲಿ ಸ್ಥಾನಿಕವಾಗಿ ಉತ್ಪಾದನೆ ಮಾಡಲಿಕ್ಕೆ ಕಷ್ಟ. ಅದೇ ನಾವೆಲ್ಲಾದರೂ ಈಗ ನಾವು ಭತ್ತದ ಗದ್ದೆ ಖಾಲಿ ಇದೆ, ಆ ಗದ್ದೆನಲ್ಲಿ ಬೆಳೆದ್ಬಿಟ್ಟು ನಾನು ಕಬ್ಬಿಗೆ ಹಾಕ್ತೀನಿ ನಾನು ಅಥವಾ ಬೇರೆ ಬೆಳೆಗಳಿಗೆ ಬಳಕೆ ಮಾಡ್ತೀನಿ ಅಂತಂದರೆ, ಉತ್ಪಾದನೆ ಮಾಡಿ ಅದನ್ನು ಸಾಗಾಣಿಕೆ ಮಾಡಿ ಅದನ್ನು ಬಳಕೆ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಬಳಕೆ ಮಾಡೋದು ಅಂದರೆ ಮಣ್ಣಿಗೆ ಸೇರಿಸೋದು, ಮಣ್ಣಿಗೆ ಸೇರಿಸ್ಬೋದು, ಅದನ್ನು ನಾವು ಮಾಡ್ಬೋದಾಗ್ತದೆ. ಭತ್ತದಲ್ಲೇ ನಾವು ಇನ್ನೂ ಚೆನ್ನಾಗಿ ಉತ್ಪಾದನೆ ಮಾಡ್ಕೋಬೇಕು, ಚೆನ್ನಾಗಿ ಇದು ಮಾಡಬೇಕು, ಇನ್ನೂ ಏನು ಮಾಡಬೇಕು, ಇದಕ್ಕೆ ಕೆಲಸಗಳನ್ನ ಏನು ಮಾಡಬೇಕು ಅಂತಂತಂದರೆ, ಆಗಲೇ ಹೇಳ್ದಂಗೆ ಕಳೆನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಎರಡನೇದಾಗಿ ನಾವು ಯಾವಾಗ ಸಸಿ ಮಡಿಯನ್ನು ತಯಾರು ಮಾಡ್ತೇವೆ, ಸಸಿ ಮಡಿ ಪಕ್ಕದಲ್ಲಿ ಅಜೋಲದ್ದೊಂದು ಮಡಿಯನ್ನು ತಯಾರು ಮಾಡಿಕೊಂಡು ಅಜೋಲವನ್ನು ಉತ್ಪತ್ತಿ ಮಾಡ್ಕೋಬೇಕು ಆ ಮಡದಲ್ಲಿ. ಆಮೇಲೆ ಮೈನ್ ಫೀಲ್ಡ್ಗೆ ಅಲ್ಲಿಂದ ತೆಗೆದುಬಿಟ್ಟು ನಾವು ನಾಟಿ ಮಾಡಿದಾಗ ಅಲ್ಲಿಗೆ ಶಿಫ್ಟ್ ಮಾಡಬೇಕು. ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಯೂರಿಯಾ ಗೊಬ್ಬರಗಳ ಬಳಕೆಯನ್ನು ದಯಮಾಡಿ ಬಳಕೆ ಮಾಡೋದು ಅವಶ್ಯಕತೆಯೇ ಇಲ್ಲ. ಅಜೋಲವನ್ನು ಬಳಕೆ ಮಾಡಿದಾಗ ಯೂರಿಯಾ ಗೊಬ್ಬರವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ರಂಜಕ ಬೇಕಾಗ್ತದೆ. ಆ ರಂಜಕವನ್ನು ನಾವು ಬಳಕೆ ಮಾಡಿದರೆ ಇದರ ಉತ್ಪಾದನೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ 100 ಕೆ ಜಿ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಳಕೆ ಮಾಡಿದ್ದಾದಲ್ಲಿ ಇದು ತುಂಬ ಚೆನ್ನಾಗಿ ಬರ್ತದೆ. ವರ್ಷದ ಎಲ್ಲಾ ಕಾಲದಲ್ಲೂ ಅಜೋಲಾನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ವರ್ಷದ ಎಲ್ಲಾ ಕಾಲದಲ್ಲೂ ಸಹಿತ ಇದನ್ನ ಬೆಳೆಯಬಹುದು. ಬೇಸಿಗೆನಲ್ಲೂ ಬೆಳಿಬಹುದು, ಮಳೆಗಾಲದಲ್ಲೂ ಬೆಳಿಬಹುದು, ಇದರಲ್ಲಿ ಬೆಳಿಬಹುದು. ಏನಂತಂದ್ರೆ ಮಳೆಗಾಲದಲ್ಲಿ ನೀರು ಒಂದ್ ಸ್ವಲ್ಪ ಹೆಚ್ಚು ಹರಿದು ಬರ್ತಿರ್ತದೆ ಗದ್ದೆಗಳಲ್ಲಿ, ಮೇಲಿನ ಗದ್ದೆನಲ್ಲಿ ನೀರು ಹರ್ಕೊಂಡು ಕೆಳಗಿನ ಗದ್ದೆಗೆ ಬರ್ತಾ ಇರ್ತದೆ. ನೀವು ಕೇಳ್ಬೋದು ನೀರಿನಲ್ಲಿ ತೇಲ್ತಾ ಇರ್ತದೆ ಮತ್ತೆ ಅದು ಬೇರೆ ಗದ್ದೆಗಳಿಗೆ ಹರ್ಕೊಂಡೋಗಲ್ಲ ಅಂತಕ್ಕಂಥದ್ದು. 100% ಹರ್ಕೊಂಡು ಹೋಗ್ತದೆ ಇಲ್ಲಿಂದ ಗದ್ದೆಯಿಂದ ಇನ್ನೊಂದು ಗದ್ದೆಗೆ. ಹೋಗ್ಲಿ ಬಿಡಿ, ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ, ರೈತನೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಯಾಕೆಂತಂದ್ರೆ ನಾವೇನು ಖರ್ಚೇ ಮಾಡಿರೋದಿಲ್ಲ ಅದಕ್ಕೆ. ಹಾಗಾಗಿ ಹೋಗ್ಲಿ, ಇಲ್ಲ ಹೋಗ್ಲೇಬಾರ್ದು, ತಡಿಬೋದು ಅಂತಂತಂದ್ರೆ ನೀವೇನು ಮಾಡಬೇಕು ಅಂದರೆ ಮಡಿಬಾಯಿ ಇರ್ತದೆ ನಿಮ್ಮ ಗದ್ದೆಗಳಲ್ಲಿ, ಮಡಿಬಾಯಿ ಇರ್ತದೆ ಅಂದರೆ ಔಟ್ಲೆಟ್ ಇರ್ತದೆ ನೀರು ಹೋಗ್ಲಿಕ್ಕೆ. ಆ ಜಾಗದಲ್ಲಿ ನಿಮ್ಮ ಭತ್ತದಲ್ಲಿ ಒಂದು ಸೀವುಡನ್ನು ಕಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಕಲ್ಲನ್ನ ಇಟ್ಟರೆ ಹುಲ್ಲು ಸಂದಿನಲ್ಲಿ ನೀರು ಸರಾಗವಾಗಿ ಹೋಗ್ತದೆ, ನಿಮ್ಮ ಅಜೋಲ ನಿಮ್ಮ ಗದ್ದೆನಲ್ಲಿ ಇರ್ತದೆ. ಇಲ್ಲ ಮನೆಯಲ್ಲಿ ಒಂದು ಜರಡಿ ಇದೆ, ಒಂದು ಹಳೆದೊಂದು ಜರಡಿ ಇದೆ, ಒಂದು ತಗಡಿದೆ, ತಗಡಿಗೆ ಏನು ಮಾಡಿ ತೂತೊಡಿರಿ, ತೂತೊಡೆದ್ಬಿಟ್ಟು ಆ ಮಡಿಬಾಯಿನಲ್ಲಿ ಇಟ್ಬಿಡಿ, ಅದು ತುಂಬ ಚೆನ್ನಾಗಿ ಬರ್ತದೆ. ಇನ್ನು ಗದ್ದೆಗಳಲ್ಲಿ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಬೇಕು, ಚೆನ್ನಾಗಿ ಬರಬೇಕು ಅಂತಂದರೆ ನೀರನ್ನು ಸಾಧ್ಯವಾದಷ್ಟು ಕಡಿಮೆ ನಿಲ್ಲಿಸಿ, ಅಂದರೆ ಒಂದು 3 inch ನೀರನ್ನು ನಿಲ್ಲಿಸಿ, ತಿಂಗಳಿಗೊಂದ್ಸಲಿ ಒಂದು 200 liter ಡ್ರಮ್ನಲ್ಲಿ ಒಂದು 100 kg ಸಗಣಿ ನಾನು ಏನು ಮಾಡಿ ಚೆನ್ನಾಗಿ ಕದಡಿ, ಒಂದು ತಿಂಗಳಿಗೊಂದ್ಸಲಿ ಅಥವಾ ಒಂದು 15 ದಿನಕ್ಕೊಂದ್ಸಲಿ ಮೊಟ್ಟ ಮೊದಲನೇದಾಗಿ ಕದಡಿದ ಸಗಣಿ ಬಗ್ಗಡವನ್ನು ನೀವೇನು ಮಾಡಬೇಕು ಗದ್ದೆಗಳಿಗೆ ರಿಲೀಸ್ ಮಾಡಿದರೆ ಏನಾಗ್ತದೆ, ಸಗಣಿ ಅಂಶ ಇರ್ತದೆ, SSP ಕೊಟ್ಟಿರ್ತೀರ, ಆ ನೀರಿರ್ತದೆ, ಆ ಸಮೃದ್ಧವಾಗಿ ಅಜೋಲ ತುಂಬ ಚೆನ್ನಾಗಿ ಬೆಳೀತದೆ. ಇದು ಕಟಾವು ಮಾಡಬೇಕಾದ್ರೆ, ಇದೆಲ್ಲ ಆದಮೇಲೆ ಕಟಾವು ಮಾಡಬೇಕಾದ್ರೆ ನೀರೆಲ್ಲ ತೆಗೆದುಬಿಡ್ತೇವೆ, ಅಜೋಲ ಆಲ್ಮೋಸ್ಟ್ 1 inch ದಪ್ಪ ನೀರಿನ ಮೇಲೆ ತೇಲ್ಕೊಂಡು ಬೆಳೆದ್ಬಿಟ್ಟಿರ್ತದೆ. ಕಟಾವು ಮಾಡಿಕೊಂಡಾಗ ನೀವು ಕಟಾವು ಮಾಡ್ಲಿಕ್ಕೆ ಹೋದಾಗ ನೀರೆಲ್ಲ ತೆಗೆದ್ಮೇಲೆ ಅಜೋಲ ಹಾಗೇನೆ ನೆಲಕ್ಕೆ ಅಂಟ್ಕೊಂಡ್ಬಿಡ್ತದೆ. ನೀವು ಕಟಾವು ಮಾಡಬೇಕಾದ್ರೆ ಏನಾದ್ರು ಕೂಲಿ ಆಳುಗಳ ಮುಖಾಂತರ ಕಟಾವು ಮಾಡ್ತೀನಿ ಅಂತಂದಾಗ ಕೆಸರಿನಲ್ಲಿ ಕಾಲಿಡಬೇಕಾಗಿರ್ತದೆ ಮೊದಲು. ಈಗ ಹಂಗಿರಲ್ಲ, ಏನಾಗಿರ್ತದೆ ಅಂದ್ರೆ ಒಂದು ಮ್ಯಾಟ್ ಥರ ಆಗಿಬಿಟ್ಟಿರ್ತದೆ. ಎಷ್ಟು ಸ್ಮೂತ್ ಆಗಿರ್ತದೆ ಅಂತಂತಂದ್ರೆ ಈ ಯಾವುದಾದ್ರೂ ಮದುವೆ ಮನೆಗೆ ಹೋದಾಗ ಮ್ಯಾಟ್ ಹಾಕಿದ್ರೆ ಮ್ಯಾಟ್ ಮೇಲೆ ನಡ್ಕೊಂಡು ಹೋದಾಗ ಎಷ್ಟು ಅನುಭವ ಆಗ್ತಿರ್ತದೆ, ಅಥವಾ ಬೆಡ್ ಮೇಲೆ ಮಲ್ಕೊಂಡಾಗ ಯಾವ ರೀತಿ ಅನುಭವ ಆಗ್ತಿರ್ತದೆ, ಆ ರೀತಿ ಅನುಭವ ಆಗ್ತದೆ. ಇದನ್ನು ಮುಟ್ಲಿಕ್ಕೂ ಸಹಿತ ತುಂಬ ಚೆನ್ನಾಗಿರ್ತದೆ. ಹೇಗೆ ಅಂತಂದ್ರೆ ಹೂ ಮುಟ್ಟಿದಂಗೆ ಆಗ್ತದೆ, ಈ ಅಷ್ಟು ಸ್ಮೂತ್ ಆಗಿರ್ತದೆ ಇದು ಸಸಿ. ಅಷ್ಟು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಎಲೆಗಳು, ಎಷ್ಟು ಸಣ್ಣ ಎಲೆಗಳು ಅಂತಂದ್ರೆ ನಮ್ಮ ಎಳ್ಳು ಇರ್ತದಲ್ಲ, ಎಳ್ಳಿನ ಕಾಳು ಇರ್ತದಲ್ಲ, ಆ ಕಾಳಿನಷ್ಟು ಒಂದು ಎಲೆ, ಅಂಥವು ಹಲವಾರು ಎಲೆಗಳು ಸೇರ್ಕೊಂಡು ಒಂದು ಒಂದು ಸಸ್ಯ ಆಗಿರ್ತದೆ. ಆ ರೀತಿ ತುಂಬ ಚೆನ್ನಾಗಿ ಬರ್ತದೆ. ಇನ್ನು ಇದನ್ನ ಮೇವಿನ ಆಹಾರವಾಗಿ ಅಥವಾ ಪಶು ಆಹಾರವಾಗಿ ಮೇವಾಗಿ ಉಪಯೋಗಿಸುವಂತಹ ಸಂದರ್ಭಗಳು ಇದೆ ಅಂತ ನೀವು ಹೇಳಿದ್ರಿ, ಅಲ್ಲಿ ಇದರ ಬಳಕೆ ಹೇಗೆ, ಇದರ ಪ್ರಾಮುಖ್ಯತೆ ಏನು? ಒಳ್ಳೆ ಒಂದು ಉತ್ತಮವಾದ ಪ್ರಶ್ನೆ. ಈಗ ಏನಾಗ್ತದೆ ಅಂತಂದ್ರೆ ಇವತ್ತು ನೋಡ್ಬೋದು ನಾವು ದನಕರುಗಳಿಗೆ ಅಥವಾ ಹಸುಗಳಿಗೆ ಹಿಂಡಿ ರೂಪದಲ್ಲಿ ಸಾಕಷ್ಟು ಜನ ದುಡ್ಡನ್ನ ಹೊರಗಡೆ ಕೊಟ್ಬಿಟ್ಟು ಫೀಡನ್ನ ತೆಗೆದುಕೊಂಡು ಫೀಡ್ ಮಾಡ್ತಾರೆ. ಆ ಹಿಂಡಿಯ ಖರ್ಚನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಅಜೋಲವನ್ನ ಉತ್ತಮ ಮೇವಾಗಿ ಬಳಕೆ ಮಾಡ್ಕೋಬಹುದು. ಇದರಲ್ಲಿ ಪ್ರಮುಖವಾಗಿ ಏನಾಗ್ತದೆ, ಗದ್ದೆನಲ್ಲಿ ಬೆಳೆಸಿದಾಗ ಪ್ರತಿದಿನ ಮಾರ್ನಿಂಗ್ ಗದ್ದೆಗಳಿಗೆ ಹೋಗ್ತಾನೆ ಇರ್ತೀವಿ. ಗದ್ದೆಗಳಿಗೆ ಹೋದಾಗ ಒಂದು ಚೀಲವನ್ನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಚೀಲನ ಇಟ್ಕೊಂಡೋಗಿರೋದು, ಅಲ್ಲಿ ಇದ್ದ ಒಂದು ಮೂಲೆಯಲ್ಲಿದ್ದಂಥ ಅಜೋಲವನ್ನು ಕೂಡಿಸ್ಬಿಟ್ಟು ಆ ಚೀಲದಲ್ಲಿ ಹಾಕಿ ಅಲ್ಲಿಟ್ಟು ಮುಂದಕ್ಕೆ ಹೋಗಿ ಗದ್ದೆಯೆಲ್ಲ ಸುತ್ತಾಡ್ಕೊಂಬರೋತ್ತಿಗೆ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಬಸ್ತೋಗಿರ್ತದೆ. ಅದನ್ನು ತೆಗೆದುಕೊಂಡು ಬಂದು ನೀವು ಹಸುಗಳಿಗೆ ನೀವು ಫೀಡ್ ಮಾಡ್ಬೋದು. ಹಸುಗಳಿಗೆ ಫೀಡ್ ಮಾಡಬೇಕಂದ್ರೆ ಹಸುಗಳು ಆ ಗದ್ದೆನಲ್ಲಿರತಕ್ಕಂಥದ್ದಾದರೆ ಸರಾಗವಾಗಿ ತಿಂದು ಬಿಡ್ತವೆ, ಏನೂ ಸಮಸ್ಯೆ ಇಲ್ಲ. ಆದರೆ ಇಲ್ಲ, ನನ್ನ ಗದ್ದೆ ಇಲ್ಲ, ನಾನು ಹಸುಗಳಿಗೆ ನಾನು ವಿಶೇಷವಾಗಿ ತಯಾರು ಮಾಡ್ಕೋಬೇಕು ಅಂತಂತಂದರೆ ನಾವೇನು ಮಾಡಬೇಕಾಗ್ತದೆ, ಒಂದು ಮನೆ ಮುಂದೆ ಒಂದು ಸಣ್ಣ ತೊಟ್ಟಿದನ್ನು ಮಾಡ್ಕೋಬೇಕಾಗ್ತದೆ. ತೊಟ್ಟಿಗೆ ಎಷ್ಟು ಜಾಗ, ನಿಮಗೆ ಎಷ್ಟು ಜಾಗ ಲಭ್ಯ ಇದೆಯೋ ಅಷ್ಟು ಜಾಗವನ್ನು ಸಿದ್ಧಪಡಿಸ್ಕೊಳ್ಳಿ. ಒಂದು ಸಾಮಾನ್ಯವಾಗಿ ಒಂದು 6 inch ಉದ್ದ, ಒಂದು 4 inch ಆಗಲ್ಲ, ಮಣ್ಣನ್ನು ತೆಗಿರಿ. 1/2 inch ಮಣ್ಣನ್ನು ತೆಗೆದುಬಿಟ್ಟು ನೀವೇನು ಮಾಡಬೇಕು, ಅದರಲ್ಲಿ ಒಂದು ಸಿಲ್ಪಾಲಿನ ಶೀಟ್ ಬರ್ತದೆ, ಸಿಲ್ಪಾಲಿನ ಶೀಟ್ ಅಥವಾ ಪಾಲಿಥಿನ್ ಶೀಟ್ ಅಥವಾ ಇವನ್ ಟಾರ್ಪಲ್, ಅರ್ಧೋಗಿ ಟಾರ್ಪಲ್ ಇದ್ರೆ ಟಾರ್ಪಲ್ನು ಸಹಿತ ಹಾಕಿಬಿಟ್ಟು ಅದರಲ್ಲಿ ಏನು ಮಾಡಬೇಕು, ಒಂದು 5 kg ಮಣ್ಣನ್ನು ಹಾಕಬೇಕು. ಒಂದು 5 kg ಮಣ್ಣು ಪ್ಲಸ್ 1 kg ಅಷ್ಟು ಸಗಣಿ, ಒಂದು 100 gramನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್, ಅಷ್ಟನ್ನು ಸಹಿತ ಮಿಶ್ರಣ ಮಾಡಿ ಒಂದು 2-3 inch ನೀರನ್ನು ನಿಲ್ಲಿಸಬೇಕು. ಅದರಲ್ಲಿ ಒಂದಿಡೀ ಅಜೋಲವನ್ನು ಬಿಟ್ಟರೆ 2 ವಾರ ಅಂದರೆ 15 ದಿನಗಳಲ್ಲಿ ಏನಾಗ್ತದೆ, ಅದು ಸಂಪೂರ್ಣವಾಗಿ ಅಷ್ಟು ಜಾಗವನ್ನು ಆಕ್ರಮಿಸಿಕೊಂಡು ಅದು ಬೆಳೀತಾ ಹೋಗ್ತದೆ. ಅದು ಚೆನ್ನಾಗಿ ಬೆಳೀಬೇಕು ಅಂತಂತಂದರೆ ಏನಾಗ್ತದೆ, ಭತ್ತದ ಗದ್ದೆಗಳಲ್ಲಿ ಭತ್ತದ ಸಸಿ ಇರೋದ್ರಿಂದ ಅರ್ಧಂಬರ್ಧ ಲೈಟ್ ಅಂದರೆ ಸ್ಕ್ಯಾಟರ್ಡ್ ಲೈಟ್ ಅಂತೀವಿ, ಅದು ಪಾರ್ಷಿಯಲ್ ಲೈಟ್ ಅಲ್ಲಿ ಬೀಳ್ತಾ ಇರ್ತದೆ. ಅಂದರೆ ಗಿಡ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಅಜೋಲ ಮೇಲೆ ಬೀಳಲ್ಲ, ಆವಾಗ ಏನಾಗ್ತದೆ, ತುಂಬ ಚೆನ್ನಾಗಿ ಬೆಳೀತದೆ. ಇಲ್ಲಿ ನೀವು ಓಪನ್ ಏರಿಯಾದಲ್ಲಿ ನೀವು ಅಜೋಲವನ್ನು ಮಾಡಿದಾಗ ನಿಮಗೇನಾಗ್ತದೆ, ಸೂರ್ಯನ ಬೆಳಕು ಯಥೇಚ್ಛವಾಗಿ ಬೀಳ್ತಾ ಹೋಗ್ತದೆ, ಆವಾಗ ಏನಾಗ್ತದೆ, ಅಜೋಲ ಕೆಂಪಾಗ್ತದೆ. ಕೆಂಪಾದರೆ ಅದ್ರ ಉತ್ಪಾದನೆ ಚೆನ್ನಾಗಾಗಲ್ಲ. ಯಾಕೆಂತಂದ್ರೆ ಎಲ್ಲ ಗೊತ್ತು ನಮಗೆ, ಸಸ್ಯಗಳಲ್ಲಿ ಪತ್ರ ಹರಿತು ಚೆನ್ನಾಗಿದೆ ಅಂತಂದರೆ ಉತ್ಪಾದನೆ, ಆಹಾರದ ಉತ್ಪಾದನೆ ಚೆನ್ನಾಗಾಗುತ್ತೆ ಅಂತಂದು ಕೆಂಪಾಗ್ತದೆ. ಬಿಸಿಲು ಜಾಸ್ತಿ ಆದರೆ ಕೆಂಪಾಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಆ ತೊಟ್ಟಿಯ ಮೇಲ್ಭಾಗದಲ್ಲಿ ಒಂದು ಚಪ್ಪರವನ್ನು ಹಾಕಿಬಿಟ್ಟು, ನಿಮ್ಮಲ್ಲಿ ತೆಂಗಿನ ಗರಿ ಏನಾದರೂ ಇದ್ದರೆ ತೆಂಗಿನ ಗರಿನ ಅಡ್ಡಡ್ಡವಾಗಿ ಹಾಕಿದಾಗ ತೆಂಗಿನ ಗರಿಗಳ ಮಧ್ಯದಲ್ಲಿ ಬರ್ತದಲ್ಲ ಆ ಲೈಟ್ ಸಾಕೋದಕ್ಕೆ, ಆ ಬೆಳಕು, ಆ ಬೆಳಕಿನಲ್ಲಿ ಉತ್ತಮವಾಗಿ ಬರ್ತದೆ. ಇನ್ನು ಗದ್ದೆಗಳಿಗೆ ನಾನು ಹೇಳಿದೆ, ಪ್ರತಿ 15 ದಿನಕ್ಕೊಮ್ಮೆ 100 ಕೆಜಿ ಸಗಣಿನ ಕಾದಡಿ ಬಗ್ಗಡವನ್ನು ಬಿಡಬೇಕು ಅಂತಂದೆ. ಇಲ್ಲಿ ನಿರ್ವಹಣೆಗೆ ಒಂದು ಸಲ ನಾವು ಬಿಟ್ಟರೆ ಏನು 5 ಕೆಜಿ ಮಣ್ಣು, 1 ಕೆಜಿಯಷ್ಟು ಸಗಣಿ, ಪ್ಲಸ್ 100 ಗ್ರಾಮ್ SSP ಮಾಡಿ ಬಿಟ್ಟಾಗ ಏನಾಗ್ತದೆ, ಅದು ಚೆನ್ನಾಗಿ ಬೆಳೀತದೆ. ಪ್ರತಿ 15 ದಿನಕ್ಕೊಂದ್ಸಲಿ ಅಂದರೆ ತಿಂಗಳಲ್ಲಿ 2 ಸಲ ಒಂದೊಂದು ಕೆಜಿ ಸಗಣಿ, 1 ಕೆಜಿ ಸಗಣಿ ಪ್ಲಸ್ 100 ಗ್ರಾಮ್ನಷ್ಟು SSP ನಾವು ಕದಡ್ಕೊಂಡು ಅದಕ್ಕೆ ಬಿಟ್ಟಾಗ ತುಂಬ ಚೆನ್ನಾಗಿ ಬರ್ತದೆ. ಆದರೆ ನಾವು ತೊಟ್ಟಿನಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು 6 ತಿಂಗಳು ಆದಮೇಲೆ ನಾವು ಮಣ್ಣು, ಸಗಣಿ, ನೀರು ಎಲ್ಲದನ್ನು ಬದಲಾವಣೆ ಮಾಡಬೇಕು. ಇಲ್ಲ ಅಂದರೆ ಏನಾಗ್ತದೆ, ನೀರಿನಲ್ಲಿ ಕೆಟ್ಟ ಶಿಲೀಂಧ್ರಗಳಿರ್ಬೋದು ಅಥವಾ ಜೀವಾಣುಗಳಿರೋ ಬೆಳೆದ್ಬಿಟ್ಟು ಇದರ ಗ್ರೋತನ್ನು ಕಡಿಮೆ ಮಾಡ್ತದೆ. ಆವಾಗ ಏನು ಮಾಡಬೇಕು ಅಂತಂದರೆ, ನಾವು ನೀರನ್ನ 6 ತಿಂಗಳಿಗೊಂದ್ಸಲಿ ಬದಲಾವಣೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇನ್ನು ಈ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋವಂಥವ್ರು ಸಣ್ಣ ಪುಟ್ಟ ಒಂದು ಮೀನು ಸಾಕಣೆಗೋಸ್ಕರ ಒಂದು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ, ನೀರಿನ ಮೂಲ. ಎಸ್, ಅಲ್ಲೂ ಸಹ ಜೋಳವನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆಯಾ? ಮೀನು ಕೃಷಿಗೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ? ಎಸ್, ಒಂದು ಒಳ್ಳೆ ಪ್ರಶ್ನೆ. ಮೀನು ಬೆಳೀತಕ್ಕಂಥ ಹೊಂಡಗಳಲ್ಲಿ ತುಂಬ ಉತ್ತಮವಾದಂಥ ಆಹಾರ ಇದು ಮೀನುಗಳಿಗೆ. ಮೀನುಗಳನ್ನು ಸಹಿತ ತುಂಬ ಚೆನ್ನಾಗಿ ತಿಂತವೆ ಇದನ್ನು. ಮೀನು ಹೊಂಡಗಳಲ್ಲೂ ಸಹಿತ ಉತ್ತಮವಾದಂಥ ಆಹಾರವಾಗಿ, ಏನು ಹೊರಗಡೆಯಿಂದ ತರ್ತೀವಿ ನಾವು ಈ ಫೀಡನ್ನು, ಆ ಫೀಡನ್ನು ಕಡಿಮೆ ಮಾಡಿಕೊಂಡು ಇದಕ್ಕೆ ಕೊಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ಪ್ರಶ್ನೆ, ಅದನ್ನು ಕೋಳಿಗಳಿಗೂ ಸಹಿತ, ಯಾರು ಕೋಳಿಗಳನ್ನು ಮಾಡ್ತಾರೆ, ಕೋಳಿಗಳಿಗೂ ಸಹಿತ ಒಂದಿಡೀ ಅಜೋಲವನ್ನು ನೀವು ಎಸ್ತರೆ ಕೋಳಿಗಳನ್ನು ಸಹಿತ ತುಂಬ ಚೆನ್ನಾಗಿ ತಿಂತವೆ. ಇನ್ನು ದನ ಕರುಗಳಿಗೆ ತಿನ್ನಿಸ್ಲಿಕ್ಕೆ ಹೋದಾಗ ಏನಾಗ್ತದೆ, ನಮ್ಮ ಮನೆಯಲ್ಲಿ ತೊಟ್ಟಿ ಹತ್ರ ಮಾಡಿದಾಗ ಸ್ವಲ್ಪ ಸಗಣಿ ಮಿಕ್ಸ್ ಮಾಡಿರ್ತೇವೆ, ಆ ಸಗಣಿ ವಾಸನೆ ಇರೋದ್ರಿಂದ ಫಸ್ಟ್ ದನ ಕರುಗಳು ತಿನ್ನೋದಿಲ್ಲ. ಆವಾಗ ಏನು ಮಾಡಬೇಕಾಗ್ತದೆ, ಇಲ್ಲಿ ನಮ್ಮಲ್ಲಿ ಪದ್ಧತಿ ಇದೆ, ಭೂಸಾನ ರಾತ್ರಿ ಹೊತ್ತಲ್ಲಿ ನೆನೆ ಹಾಕಿರ್ತಾರೆ, ಹಿಂಡಿನ ತಗೊಂಬಂದು ರಾತ್ರಿ ನೆನೆ ಹಾಕಿರ್ತಾರೆ, ಬೆಳಿಗ್ಗೆ ಎದ್ದು ಅದನ್ನು ಕೊಡಲಿಕ್ಕೆ ಹೋಗ್ತಾರೆ. ಆವಾಗ ಆ ಹಿಂಡಿಯನ್ನು ಈ ಅಜೋಲಾ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ 1 ಕೆಜಿ ಹಿಂಡಿ ಕೊಡ್ತಿದ್ವ ಮೊದಲು, ನೀವೇನು ಮಾಡಬೇಕು, 1/2 ಕೆಜಿ ಹಿಂಡಿ ಕಡಿಮೆ ಮಾಡ್ಕೊಳ್ಳಿ, ಇದನ್ನು 1/2 ಕೆಜಿ ಮಿಕ್ಸ್ ಮಾಡ್ಕೊಳ್ಳಿ ಕೊಡಿ. 2-3 ದಿನ ಆದಮೇಲೆ ಅವು ಅಡ್ಜಸ್ಟ್ ಆದರೆ ತಿಂತವೆ. ಸರ್, ಹಿಂಡಿ ಉಪಯೋಗಿಸಲ್ಲ, ನಿಮ್ಮ ಮನೆಯಲ್ಲಿ ರಾಗಿ ಇಟ್ಟಿದೆಯಾ, ಜೋಳದಿಟ್ಟಿದೆಯಾ, ಕೊಡಿ ಅದ್ರ ಜೊತೆಗೆ. ಅದು ಇಲ್ಲ ಸರ್, ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿದೆಯಾ, ಮುದ್ದೆ ಉಳಿದಿದೆಯಾ, ಚಪಾತಿ ಉಳಿದಿದೆಯಾ, ಅದನ್ನು ಈ ಅಜೋಲ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ. ಅಂದರೆ ಏನಾದರೂ ಒಂದನ್ನು ದಿನನಿತ್ಯದ ಆಹಾರವನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಾಗ ಅವು ಸ್ವಲ್ಪದಿಂದಲೇ ಅಡ್ಜಸ್ಟ್ ಆಗ್ತವೆ. ಇದು ನಮ್ಮ ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನೆನ ತುಂಬ ಹೆಚ್ಚು ಮಾಡ್ತದೆ, ಮೀನುಗಳಲ್ಲಿ ಮೀನು ದಪ್ಪ ಆಗ್ತಕ್ಕಂಥದ್ದನ್ನು ಹೆಚ್ಚು ಮಾಡ್ತದೆ. ಈ ದನ ಕರುಗಳಲ್ಲಿ ಎಸ್ಪೆಷಲಿ ಗೊಡ್ರಾಸುಗಳೇನಾದರೂ ಇದ್ದರೆ, ಗೊಡ್ರಾಸುಗಳಲ್ಲಿ ಅವು ಮರಿನೇ ಹಾಕೋದಿಲ್ಲ, ಅಂತಹ ಇದರಲ್ಲೂ ಸಹಿತ ತುಂಬ ಬದಲಾವಣೆ ಅಂತಿರ್ತವೆ. ಇಲ್ಲ ತೀರಾ ಬಡವಾಗಿರ್ತವೆ, ಅದು ಹಸುಗಳು ಅಥವಾ ಎಮ್ಮೆಗಳು ತೀರಾ ಬಡವಾಗಿರ್ತವೆ ಅಂದರೆ, ಅಂತಹ ಇವಕ್ಕೆ ಕೊಟ್ಟಾಗ ಇವು ತುಂಬ ಚೆನ್ನಾಗಿ ಹಸುಗಳು ಡೆವಲಪ್ ಆಗ್ತವೆ. ಯಾಕೆ ಡೆವಲಪ್ ಆಗ್ತವೆ ಅಂದರೆ, ಇದರಲ್ಲಿ 23-24 ಆಲ್ಮೋಸ್ಟ್ ಅಪ್ ಟು 30% ತನಕ ಪ್ರೋಟೀನ್ ಅಂಶ ಇರ್ತದೆ. ಆ ಪ್ರೋಟೀನ್ ಅಂಶ ಇರೋದ್ರಿಂದ ದೇಹದ ಬೆಳವಣಿಗೆಗೆ, ಎಗ್ ಡೆವಲಪ್ಮೆಂಟ್ಗೆ, ಮೀನಿನ ಡೆವಲಪ್ಮೆಂಟ್ಗೆ, ಮೀನಿರ್ಬೋದು, ಎಗ್ ಇರ್ಬೋದು, ಮಾಂಸ ಇರ್ಬೋದು, ಹಾಲಿರ್ಬೋದು, ಇವೆಲ್ಲ ಪ್ರೋಟೀನ್ನ ಭಾಗಗಳು. ಹಾಗಾಗಿ ಈ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಅವು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಈ ಕೆಲವು ಎಮ್ಮೆಗಳಲ್ಲಿ, ಕೆಲವು ಹಸುಗಳಲ್ಲಿ ಬಿಳಿ ಸೆರಗು ಅಂತಕ್ಕಂಥದ್ದು ಬರ್ತದೆ. ಆ ಬಿಳಿ ಸೆರಗೂ ಸಹಿತ ಇದನ್ನು ಕೊಡೋದ್ರಿಂದ 1 ತಿಂಗಳು ಸತತವಾಗಿ ಕೊಟ್ಟರೆ ಅಂತಂದರೆ ಪರಿಹಾರ ಆದರೆ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಇದು ಮಾಡ್ತದೆ ಅಂತ ಜಾಸ್ತಿ ಕೊಡೋಂಗಿಲ್ಲ. ಜಾಸ್ತಿ ಕೊಟ್ಟರೆ ಹಸುಗಳು ಉಚ್ಕೊಳ್ಳಿಕ್ಕೆ ಶುರು ಮಾಡ್ತವೆ. ಈಗ ನೋಡಿ, ನಾವೂ ಸಹಿತ ಯಾವುದಾದ್ರೂ ಬೇಳೆಕಾಳಿಂದ ಆಹಾರವನ್ನು ಹೆಚ್ಚು ಸೇವಿಸಿದರೆ ನಮಗೆ ಏನಾಗ್ತದೆ, ಬೇದಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗೆಯೇ ಹಸುಗಳಲ್ಲೂ ಸಹಿತ ಬೇದಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಅಂದರೆ 1/2 ಕೆಜಿ ಒಂದು ದಿನಕ್ಕೆ, 1/2 ಕೆಜಿ ಒಂದು ಸ್ವಲ್ಪ ದೊಡ್ಡದಿದೆ ಅಂತಂದರೆ 1 ಕೆಜಿ ತನಕ ತಿನ್ನಿಸ್ಬೋದು, ತುಂಬ ಚೆನ್ನಾಗಿ ಇರ್ತದೆ. ಅಂದರೆ ಬಹಳ ಪರಂಪರೆಯಿಂದ ಇದರ ಬಗ್ಗೆ ನಮ್ಮ ಕೃಷಿಕರಿಗೆ, ಬೆಳೆಗಾರರಿಗೆ ತಿಳುವಳಿಕೆ ಇದೆ. ಆದರೂ ಸಹ ಬಳಕೆಯನ್ನು ನಾವು ಅಷ್ಟಾಗಿ ಕಾಣ್ತಿರ್ಲಿಲ್ಲ. ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟು ಇದು ಆಸಕ್ತಿ ತೋರಿಸ್ತಿಲ್ಲ ಅಂದರೆ ಏನು ಕಾರಣಗಳಿರ್ಬೋದು ಅಂತ? ಒಂದು, ಇತ್ತೀಚೆಗೆ ನಾವೇನಾಗ್ತದೆ ಇವೆಲ್ಲ ಬರಬೇಕು ಅಂತಂದರೆ, ಒಂದು ಕಲ್ಚರ್ ರೈತರು ಯಾರು ಉಳಿಸ್ಕೊಳ್ತಾ ಇಲ್ಲ. ಕಲ್ಚರ್ ಅಂದರೆ ಆ ಅಜೋಲಾ ಕಲ್ಚರ್ ಸಿಗ್ತಾ ಇಲ್ಲ. ಅಜೋಲಾ ಕಲ್ಚರ್ ಇದೆ ನೈಸರ್ಗಿಕವಾಗಿ. ಈಗೇನು ರಾಸಾಯನಿಕ ಕೀಟನಾಶಕಗಳಿರ್ಬೋದು, ರಾಸಾಯನಿಕ ಕಳೆನಾಶಕಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಇದೇನಾಗ್ತದೆ, ನಮ್ಮ ಗದ್ದೆಗಳಲ್ಲಿ ವ್ಯಾನಿಷ್ ಆಗ್ತದೆ. ಮೂರನೇದಾಗಿ ಏನಾಗ್ತದೆ, ಇನ್ನೊಂದು ಏನಾಗ್ತದೆ ಅಂತಂದರೆ, ಗದ್ದೆನ ಒಂದು ಸೀಸನ್ನಲ್ಲಿ ಮಾಡ್ತೇವೆ, ಇನ್ನು 2 ಸೀಸನ್ನಲ್ಲಿ ನಾವು ಸಂಪೂರ್ಣವಾಗಿ ಹಾಗೆ ಒಣಗಲಿಕ್ಕೆ ಬಿಟ್ಬಿಟ್ಟಿರ್ತೇವೆ. ಅವಾಗ ಏನಾಗ್ತದೆ, ನೀರಿಲ್ಲದೆ ಸಂದರ್ಭದಲ್ಲಿ ಒಣಗಿರ್ತದೆ. ಅಂತಹ ಸಂದರ್ಭಗಳಲ್ಲಿ ಏನಾಗ್ತದೆ, ನಮ್ಮ ಊರಿನ ಹತ್ತಿರದ ಯಾವುದಾದ್ರೂ ಒಂದು ಕೆರೆಗಳಲ್ಲಿ ಅಥವಾ ಹಳ್ಳುಗಳಲ್ಲಿ ಅದು ತೇಲ್ಕೊಂಡು ಬರ್ತಾ ಇರ್ತದೆ, ಅದನ್ನು ಹಿಡ್ಕೊಂಡು ನಾವು ಬಿಡ್ಬೋದು. ನಾವು ಮೊನ್ನೆ ಒಂದು ತರಬೇತಿ ಮಾಡಬೇಕಾದ್ರೆ ಈಗೇನೆ ಕೆ ಆರ್ ನಗರದಲ್ಲಿ ಒಂದು ಕೆ ಆರ್ ನಗರ ಟೌನ್ ಪಕ್ಕದಲ್ಲಿ ಹರಕೇಶ್ವರಿ ದೇವಸ್ಥಾನ ಇದೆ. ಹರಕೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಆ ಒಳೆನಲ್ಲಿ ಅಜೋಲಾ ಟ್ರ್ಯಾಕ್ಟರ್ಗಟ್ಟಲೆ ತುಂಬಿಕೊಂಡು ಹೋಗೋಷ್ಟು ಬೆಳೆದು ನಿಂತಿದೆ. ಒಬ್ಬ ರೈತರು ಹೇಳ್ತಾ ಇದ್ರು ಆ ರೀತಿಯಲ್ಲಿ ಇದೆ. ಆದರೆ ನಾವು ಅದಕ್ಕೆ ವ್ಯವಸ್ಥಿತವಾದಂಥ ಒಂದು ವಾತಾವರಣವನ್ನು ನಾವು ಕಲ್ಪಿಸಬೇಕಾಗಿದೆ. ಅಂದರೆ ಆದಷ್ಟು ಅವರ ಕೃಷಿ ಭೂಮಿಯಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಲಭ್ಯ ಇರೋ ಹಾಗೆ ಇಟ್ಕೊಳ್ಳೋದು ಒಳ್ಳೆಯದು. ಹೌದು, ಭತ್ತದ ಗದ್ದೆನಲ್ಲಿ ಸೀಸನ್ನಲ್ಲಿ ಬೆಳೆಸ್ಕೊಳ್ಳಿ. ಸೀಸನ್ ಇಲ್ಲದಾಗ ನೀವೇನು ಮಾಡ್ಬೋದು ಅಂದರೆ ಮನೆ ಪಕ್ಕದಲ್ಲಿ ಮನೆ ಹತ್ರ ಒಂದು ಒಂದು ಒಂದು ವಂಡವನ್ನು ಚಿಕ್ಕದಾಗಿ ಒಂದು ಒಂದು ತಗ್ಗನ್ನು ಮಾಡಿಕೊಂಡು ಅದರಲ್ಲಿ ಬೆಳೆಸ್ಕೊಂಡ್ರೆ ಕಲ್ಚರ್ ಇರ್ತದೆ, ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿ. ಇನ್ನು ವಾಣಿಜ್ಯವಾಗಿ ಅಜೋಲಾನ ಉತ್ಪಾದನೆ ಮಾಡಿ ನಾನು ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕೆ ಅವಕಾಶ ಇದೆಯಾ? ಇಲ್ಲ, ದಯಮಾಡಿ ಅದಕ್ಕೆ ನಾವು ಕೈ ಹಾಕೋದು ಬೇಡ. ಒಂದು ಏನಂತಂತಂದರೆ ಇದನ್ನು ನಾನು ಓದಿದ್ದೀನಿ ಆದರೆ ಆ್ಯಕ್ಚುಲಿ ನೋಡಿಲ್ಲ ನಾನು. ಈ ಜಪಾನ್ ಇರ್ಬೋದು ಚೈನಾದಲ್ಲಿರ್ಬೋದು ಇದು ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಈ ಕಾಲಿಫ್ಲವರ್ ಉಪಯೋಗಿಸ್ಕೊಂಡು ಗೋಬಿ ಮಂಚೂರಿ ಮಾಡ್ತೇವೆ. ಆ ದೇಶಗಳಲ್ಲಿ ಅಜೋಲಾ ಮಂಚೂರಿನ ಮಾಡಿಕೊಂಡು ತಿಂತಕ್ಕಂಥ ಪ್ರವೃತ್ತಿ ಆ ದೇಶಗಳಲ್ಲಿದೆ. ಯಾರಾದರೂ ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಪ್ರಾಯೋಗಿಕವಾಗಿ ಈಗ ಸಗಣಿ ಬಳಕೆ ಮಾಡಬೇಕು ಮಾಡ್ತೀವಿ ನಾವು, ಅದನ್ನು ತಗೊಂಡಾದಮೇಲೆ ಸ್ವಚ್ಛಗೊಳಿಸ್ಕೊಂಡು ಕ್ಲೀನಾಗಿ ಒಳ್ಳೆ ನೀರಿನಲ್ಲಿ ಸ್ವಚ್ಛಗೊಳಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿನೀರಿನಲ್ಲಿ ತೊಳ್ಕೊಂಡು ಅದನ್ನ ಬಾಳೆ ಮಾಡ್ತೀವಿ ಅಂತಂದರೆ ತುಂಬ ಚೆನ್ನಾಗಿರ್ತದೆ. ಯಾರಾದರೂ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡೋದಿದ್ದರೆ ನನ್ನನ್ನು ಸಂಪರ್ಕ ಮಾಡ್ಬೋದು, ಅದಕ್ಕೆ ನಾನು ಐಡಿಯಾಸ್ನ ಕೊಡ್ತೇನೆ. ಬಟ್ ಈಗ ಸದ್ಯದ ಮಟ್ಟಿಗೆ ಯಾವುದೇ ಮಾರುಕಟ್ಟೆ ಇದಕ್ಕೆ ಸೃಷ್ಟಿಯಾಗಿಲ್ಲ. ಅಜೋಲಾ ಬಳಕೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟು. ಒಂದು ಈಗ ರೈತರ ಪ್ರಶ್ನೆ ಇನ್ನೊಂದು, ಎಲ್ಲಿ ಸಿಗ್ತದೆ ಸರ್? ಆಯಿತು, ಈಗ ಎಲ್ಲಿ ಸಿಗ್ತದೆ, ಎಲ್ಲಿಂದ ತರಬೇಕು? ಆಗಲೇ ಹೇಳ್ತಾ ಇದ್ದೆ, ಎಲ್ಲಾದರೂ ನಿಮ್ಮ ಹತ್ತಿರ ನಿಮ್ಮ ಜಮೀನಿಗೆ ಹತ್ರ ಅಥವಾ ಊರಿನ ಹತ್ರ ಇರತಕ್ಕಂಥ ಹಳ್ಳ ಕೊಳ್ಳುಗಳಲ್ಲಿ ಅಥವಾ ನೀರಿನಲ್ಲಿ ಸಿಗ್ಬೋದು. ಎಲ್ಲಿ ಸಿಗಲಿಲ್ಲ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮೊನ್ನೆ ರೈತರು ಮಾತಾಡ್ತಾ ಹೇಳ್ತಿದ್ರು, ಅದೇ ಹೇಳಿ ಕೆ ಆರ್ ನಗರ ತಾಲೂಕು ಹರಕೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಹರಿತಕ್ಕಂಥ ಹಳ್ಳದಲ್ಲಿ ಇದೆ. ಅದಲ್ಲದೇ ಕೃಷಿ ಕಾಲೇಜುಗಳಿದ್ದರೆ, ಕೃಷಿ ವಿಜ್ಞಾನ ಕೇಂದ್ರಗಳಿದ್ದರೆ, ಅಥವಾ ಮೈಸೂರಿನಲ್ಲಿರ್ತಕ್ಕಂಥ ಈ ಹಾಲಿನ ಡೈರಿ ಇದೆಯಲ್ಲ, ಡೈರಿಗೆ ಹೋದ್ರೂ ಸಹಿತ ಉಚಿತವಾಗಿ ಕೊಡ್ತಾರೆ. ಅವರು ಪಶು ಆಹಾರವಾಗಿ ಅದನ್ನು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅದನ್ನು ಸಹಿತ ಉಚಿತವಾಗಿ ನಾವು ತೆಗೆದುಕೊಳ್ಬೋದು. ಒಂದು ಪ್ಲಾಂಟ್ ಸಿಕ್ಕರೆ ಸಾಕು, ನಿಮಗೆ ಅದೇನು ಮಲ್ಟಿಪ್ಲೈ ಮಾಡ್ಬೋದು. ಪಶುಪಾಲಕರು ಬಹುಶಃ ಇದರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ. ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಭೂಮಿಯ ಒಂದು ಸೌಲಭ್ಯ ಇದ್ರೆ ಅಲ್ಲಿ ಅದನ್ನ ಒಂದು ಹೊಂಡವನ್ನು ಮಾಡಿಕೊಂಡು ಇದನ್ನು ಸಹ ಆಹಾರವಾಗಿ ಬಳಕೆ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಇನ್ನೊಂದು ಅಡಚಣೆಗಳು ಇರ್ತವೆ, ಇದು ಮಾಡಬೇಕಾದ್ರೆ ತೊಂದರೆಗಳು ಬರ್ತವೆ. ಯಾರ್ಯಾರು ಮಾಡೋಕ್ಕಾಗಲ್ಲ ಅಂತಂದರೆ, ಈ ಸೌಳ್ ಜಮೀನು ಅಥವಾ ಜೌಳ್ ಜಮೀನು ಇರ್ತವೆ ಕೆಲವೊಬ್ರದ್ದು, ಆ ಜಮೀನಿನಲ್ಲಿ ಬರಲ್ಲ ಚೆನ್ನಾಗಿ. ಸರ್ ಮಾಡಿಬಿಟ್ಟೆ, ನೀನು ಹೇಳಿದ್ರಿ ಮಾಡಿಬಿಟ್ಟೆ, ನಮ್ಮ ಜಮೀನಿನಲ್ಲಿ ಬರಲ್ಲ. ಆ ಸೌಳು ಸೌಳ್ ಜೌಳ್ ಇದ್ದರೆ ಆ ಜಮೀನಿನಲ್ಲಿ ಬರಲ್ಲ. ಅದನ್ನು ಒಂದು ರೈತರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂತಂತಂದರೆ, ಈ ಕಳೆನಾಶಕವನ್ನು ಬಳಕೆ ಮಾಡ್ತಕ್ಕಂಥ ರೈತರು ಆ ಜಮೀನಿನಲ್ಲೂ ಸಹಿತ ಬರೋದಿಲ್ಲ. ಏನಾಗ್ತದೆ, ಕಳೆನಾಶಕ ನಾನು ಬಳಕೆ ಮಾಡಲ್ಲ, ಮೇಲ್ಗಡೆ ರೈತರು ಬಳಕೆ ಮಾಡಿದ್ರು ಅಂದರೆ ನೀರು ಬಂತು ಅಂತಂದರೆ ಅದನ್ನು ಸಮಸ್ಯೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅವೆರಡು ಸಂದರ್ಭದಲ್ಲಿ ಇದಾಗ್ತದೆ. ಇನ್ನು ಕೆಲವೊಬ್ಬರು ರೈತರು ಕೇಳ್ತಾರೆ, ಈ ಉಡಿ ಭತ್ತ ಹಾಕ್ತೀವಿ ಸರ್, ಕೂರಿಗೆ ಭತ್ತ ಹಾಕ್ತೀವಿ, ಅದರಲ್ಲೂ ಮಾಡ್ಬೋದು ಅಂತಕ್ಕಂಥದ್ದು. ಎಸ್, ನೀರು ನಿಲ್ಲಿಸಿದರೆ ಮಾಡ್ಬೋದು, ನೀರು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಬೇಕಾದರೆ ಉಳುಮೆಗೆ ಮುಂಚೆ ಸೇರಿಸ್ಬೋದು, ಅಲ್ಲೂ ಅವಕಾಶ ಇರುತ್ತೆ. ಹೌದು, ಯೋಗೇಶ್ವರ ಇಷ್ಟೊತ್ತು ನಿಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ಈಗಾಗಲೇ ಹೇಳಿದ್ದೀರಿ ನೀವು ಇಂಥ ಕಡೆ ಆ ಕಲ್ಚರನ್ನು ಅಂದರೆ ಅದರ ಮೂಲವನ್ನು ನಾವು ಪಡ್ಕೊಳ್ಬೋದು, ಅದನ್ನು ನಂತರ ಅಭಿವೃದ್ಧಿ ಮಾಡುವಂಥದ್ದು, ಬೆಳವಣಿಗೆ ಮಾಡ್ಕೊಳ್ಳುವಂಥದ್ದು ನಮ್ಮ ಮನೆಯ ಒಂದು ಪರಿಸರದಲ್ಲಿ ಆಗುತ್ತೆ. ಇಷ್ಟಿದ್ದು ಪ್ರಶ್ನೆಗಳು ಉಳಿದಿರಬಹುದು, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ 8272-9331-03 8272-9331-03 8777-9333 ಭಾಳ ಸಂತೋಷ, ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀವು ನೀಡಿದ್ದೀರಿ, ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಜೋಲಾ ಗೊಬ್ಬರದ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಸುಲಭ ವೆಚ್ಚದಲ್ಲಿ ರೇಷ್ಮೆ ಕೃಷಿಯಲ್ಲಿ ನಿರ್ವಹಣೆ ಹಾಗೂ ಮೌಲ್ಯವರ್ಧನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಚಂದ್ರಶೇಖರ ಎಸ್ ಕಳ್ಳಿಮನಿ ಅವರೊಂದಿಗೆ ಸಂದರ್ಶನವಿದೆ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲಪ್ಪ ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೆ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದು ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರೆ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳ್ಳಿಗಳನ್ನ ಬಿಟ್ರೆ ನಗರದವರಿಗೆ ಬೀಸುವ ಕಲ್ಲು ಪರಿಚಯ ಇಲ್ಲದೇ ಇರಬಹುದು. ಕೇವಲ 30-40 ವರ್ಷಗಳ ಹಿಂದೆ ಧಾನ್ಯಗಳನ್ನ ಹಿಟ್ಟು ಮಾಡುವ ಬೀಸುವ ಕಲ್ಲು ಪ್ರತಿಯೊಂದು ಮನೆಯ ಅವಿಭಾಜ್ಯ ಅಂಗ ಆಗಿತ್ತು. ಬೀಸುವ ಕಲ್ಲಿನಲ್ಲಿ ಹಿಟ್ಟು ಬೀಸಲು ತೋಳಿಗೆ ರಟ್ಟೆಗೆ ಕಸುವು ಬೇಕು. ಹಿಟ್ಟು ಬೀಸುವ ಕೆಲಸ ಅಂದ್ರೆ ಒಂದು ರೀತಿಯ ಶ್ರಮಪೂರಿತ ಕೆಲಸ. ಹಿಟ್ಟು ಬೀಸುವ ಯಂತ್ರಗಳು ಬಳಕೆಗೆ ಬಂದು ಹಲವಾರು ದಶಕಗಳೇ ಆಗಿದೆ. 1 ತಾಸಿಗೆ 50-60 ಕೆಜಿ ಹಿಟ್ಟು ಬೀಸುವ ವಿದ್ಯುತ್ ಚಾಲಿತ ಹಿಟ್ಟಿನ ಗಿರಣಿಗಳ ಆಗಮನದಿಂದ ಮನೆಯಲ್ಲಿನ ಬೀಸುಕಲ್ಲುಗಳು ನಿವೃತ್ತಿ ಪಡೆದು ಮೂಲೆ ಸೇರ್ಕೊಂಡ್ಬಿಟ್ಟಿದೆ. ಇಷ್ಟು ವರ್ಷಗಳಾದರೂ ಮದುವೆ ಸಮಾರಂಭಗಳಲ್ಲಿ ಒನಕೆ, ಹೊರಳು ಮತ್ತು ಬೀಸೋಕಲ್ಲಿಗೆ ಪೂಜೆ ಮಾಡೋ ಸಂಪ್ರದಾಯಗಳಿಂದಾಗಿ ಬೀಸೋಕಲ್ಲು ಇನ್ನೂ ಮನೆಗಳಲ್ಲಿ ಉಳಿದಿರೋದು ಒಂದು ಸಮಾಧಾನದ ಸಂಗತಿ. ಈಗಲೂ ಹಳ್ಳಿಗಳ ಮನೆಗಳಲ್ಲಿ ಹಿಟ್ಟು ಬೀಸುವ ಕಲ್ಲಿದೆ, ಆದರೆ ಬೀಸೋರಿಲ್ಲ. ಈಗಿನ ಮಿಕ್ಸರ್ ಗ್ರೈಂಡರ್ ಮತ್ತು ಫ್ಲೋರ್ ಮಿಲ್ ಪೀಳಿಗೆಗೆ ಹಳ್ಳಿಗಳ ಮನೆಯಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಬೀಸುವ ಕಲ್ಲನ್ನು ನೋಡುವ ಅವಕಾಶ ಇನ್ನೂ ಇದೆ. ಇಂತಹ ಬೀಸುವ ಕಲ್ಲನ್ನು ಮರುಬಳಕೆಗೆ ತರಲು ಹಲವಾರು ಪ್ರಯತ್ನಗಳು ನಡೆದಿವೆ. ನಮ್ಮ ಗ್ರಾಮೀಣ ವಿಜ್ಞಾನಿಗಳು ಹಿಟ್ಟು ಬೀಸುವ ಕಲ್ಲನ್ನು ಕೈಯಿಂದ ತಿರುಗಿಸುವ ಶ್ರಮವನ್ನು ಕೊಂಚ ತಂತ್ರಜ್ಞಾನದ ಸ್ಪರ್ಶ ಕೊಟ್ಟು ಸರಾಗವಾಗಿ ತಿರುಗಿಸಲು ಸುಲಭವಾಗಿ ಮತ್ತು ಬಳಸಲು ಅನುಕೂಲ ಮಾಡುವತ್ತ ಅಭಿವೃದ್ಧಿಪಡಿಸಿರುವುದು ಹೆಮ್ಮೆಯ ಸಂಗತಿ ಅಂತಲೇ ಹೇಳಬೇಕು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಭೈರಾಪುರದ ರೈತರಾದ ಹರಿಂಜಯ್ಯ ಅವರು ಬೀಸುವ ಕಲ್ಲಿಗೆ ಸೈಕಲ್ಗಳಲ್ಲಿ ಬಳಸುವ ಬಾಲ್ ಬೇರಿಂಗ್ ಉಪಯೋಗಿಸಿ ಕಲ್ಲುಗಳು ಘರ್ಷಣೆ ಇಲ್ಲದೆ ಸರಾಗವಾಗಿ ತಿರುಗುವಂತೆ ಮತ್ತು ಸೈಕಲ್ ಪೆಡಲನ್ನು ಕೈ ಹಿಡಿಕೆಯನ್ನಾಗಿ ಬಳಸಿ ಕಲ್ಲನ್ನು ತಿರುಗಿಸುವುದು ಬಹಳ ಸುಲಭವಾಗಿ ಮಾಡಿದ್ದಾರೆ. ಇವರ ಸಂಶೋಧನೆ ಜನಪ್ರಿಯವಾಗಿ 100+ ಜನ ಬೀಸುವ ಕಲ್ಲಿಗೆ ಬಾಲ್ ಬೇರಿಂಗ್ ಹಾಕಿಸಿಕೊಂಡು ಬಳಸ್ತಾ ಇದ್ದಾರೆ. ಇದೇ ತಂತ್ರವನ್ನು ಹುಳಿಯಾರು ಹೋಬಳಿಯ ಕೋರಗೆರೆ ಗ್ರಾಮದ ರಾಜಶೇಖರಯ್ಯನವರು ಸುಧಾರಿಸಿ ಕಲ್ಲುಗಳ ನಡುವಿನ ಅಂತರವನ್ನು ಏರಿಸುವ ಇಳಿಸುವ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರಿಂದ ಕೇವಲ ಹಿಟ್ಟು ಮಾತ್ರವಲ್ಲ, ಬೇಳೆಕಾಳುಗಳನ್ನ ಮಾಡಲು, ಧಾನ್ಯಗಳ ಹೊಟ್ಟನ್ನು ತೆಗೆಯಲು ಕೂಡ ಬಳಸಬಹುದಾಗಿದೆ. ರಾಜಶೇಖರಯ್ಯನವರ ಸುಧಾರಿಸಿದ ಮಾದರಿಯು 2 ಬಾಲ್ ಬೇರಿಂಗ್ ಹೊಂದಿದ್ದು ಕಲ್ಲುಗಳ ನಡುವಿನ ಅಂತರ ಏರಿಸಲು ಮತ್ತು ಇಳಿಸಲು ವಿಶೇಷವಾದ ಬೋಲ್ಟ್ ಸಂಯೋಜನೆ ಮಾಡಿದ್ದಾರೆ. ಈಗಾಗಲೇ ಬಳಸ್ತಾ ಇರೋ ಇಲ್ಲವೇ ಬಳಸದೆ ಮೂಲೆಯಲ್ಲಿ ಕೈಬಿಟ್ಟಿರುವ ಬೀಸುವ ಕಲ್ಲಿಗೆ ಅಳವಡಿಸಲು ಕೂಡ ಸುಲಭವಾಗಿದೆ. ಇದರಲ್ಲಿ ಸೀಸಾ ಅಂದರೆ ಲೆಡ್ನಿಂದ ಮಾಡುವ ಶಾಫ್ಟ್ ಜೋಡಣೆ, ಪಿನ್ ಇಂಚಸ್ ಜೋಡಣೆ, ಬೋಲ್ಟ್ ಮತ್ತು ಬಾಲ್ ಬೇರಿಂಗ್ ಜೋಡಣೆಗಳನ್ನ ಮಾಡಬೇಕಾಗುತ್ತೆ. ನೋಡೋದಿಕ್ಕೆ ಚಿಕ್ಕ ವಸ್ತುಗಳಾದರೂ ಇದನ್ನು ಬೀಸುವ ಕಲ್ಲಿಗೆ ತಕ್ಕಂತೆ ಹೊಂದಿಸೋದು ಸ್ವಲ್ಪ ಶ್ರಮದಾಯಕ. ಬೀಸುವ ಕಲ್ಲಿನ ನಡುವೆ ಅಂತರ ಏರಿಳಿತ ಮಾಡಲು ಬೋಲ್ಟ್ ತಿರುಗಿಸುವ ವ್ಯವಸ್ಥೆ ಇದೆ. ಇದನ್ನು ತಿರುಗಿಸೋದ್ರಿಂದ ಇಡೀ ಕಲ್ಲು ಬೇರಿಂಗ್ ಮೇಲೆಯೇ ಆಧಾರವಾಗಿ ನಿಲ್ಲುತ್ತೆ. 2 ಬೆರಳಿನಿಂದ ಸುಲಭವಾಗಿ ಕಲ್ಲನ್ನು ತಿರುಗಿಸಬಹುದು. ಸಿಪ್ಪೆ ತೆಗೆಯಲು ಅಥವಾ ಬೇಳೆ ಮಾಡಲು ಮೊದಲು ಕಾಳುಗಳನ್ನು ಹಾಕಿ 1-2 ಸಾರಿ ತಿರುವಬೇಕು. ಬೇಳೆಕಾಳು ಸಿಪ್ಪೆ ಬಿಡಿಸಿಕೊಳ್ಳೋದು ಮತ್ತು ಸರಿಯಾಗಿ ಸಿಪ್ಪೆ ತೆಗೆಯುವಂತಾಗಲು ಎರಡು ಕಲ್ಲುಗಳ ನಡುವೆ ಸರಿಯಾದ ಅಂತರವನ್ನು ಬೋಲ್ಟ್ ಮೂಲಕ ಏರಿಸಿ ಇಳಿಸಿಕೊಳ್ಳುವುದು ಅವಶ್ಯವಾಗಿದೆ. ರಾಗಿ ಹಿಟ್ಟು ಮಾಡಲು ಸಹ ಸುಲಭವಾಗುತ್ತದೆ. ಅದಕ್ಕೆ ಕಲ್ಲುಗಳು ಆದಷ್ಟು ಹತ್ತಿರಕ್ಕೆ ಇರುವಂತೆ ಹೊಂದಿಸಿಕೊಳ್ಳಬೇಕು. ಮುಂಚೆ ಬಳಕೆಯಲ್ಲಿದ್ದ ಬೀಸುವ ಕಲ್ಲಿನಲ್ಲಿ ಬೀಸುವಾಗ ಕಲ್ಲುಗಳ ನಡುವಿನ ಘರ್ಷಣೆ ಅಂದರೆ ಫ್ರಿಕ್ಷನ್ನಿಂದಾಗಿ ತಿರುವು ಕೊಡಲು ನೂಕುಬಲ ಬಹಳ ಬೇಕಾಗಿತ್ತು. ಈಗ ಬೇರಿಂಗ್ ಇರೋದ್ರಿಂದ ಘರ್ಷಣೆ ಇಲ್ಲದಂತಾಗಿ ಮೊದಲ ತಳ್ಳುವಿಕೆಯಲ್ಲಿಯೇ ತಿರುಗಲು ಸುಲಭ ಆಗುತ್ತೆ. ಯಾವಾಗ ಬೇಕಾದರೂ ಉಪಯೋಗಿಸಿಕೊಳ್ಳಲು ಕೈಗೆಟುಕುವ ಈ ಬೀಸುವ ಕಲ್ಲಿನಲ್ಲಿ ಹಿಟ್ಟು ಬೀಸಿಕೊಳ್ಳಲು ಆರಾಮ ಅನಿಸುತ್ತೆ. ಎಲ್ಲ ರೈತರು ಬೀಸುವ ಕಲ್ಲುಗಳ ಇಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಲ್ಲಿ ಹಿಟ್ಟು ಮಾಡುವ ಯಂತ್ರದ ವಿದ್ಯುತ್ ಬಳಕೆಯಲ್ಲಿ ಉಳಿತಾಯ ಮಾಡಿದಂತಾಗುತ್ತೆ. ಸುಲಭವಾಗಿ ತಿರುಗುವ ಬೀಸುವ ಕಲ್ಲಿನಲ್ಲಿ ಹಿಟ್ಟು, ರವೆ, ಬೇಳೆಗಳನ್ನು ಮಾತ್ರವಲ್ಲದೆ ಸಿರಿಧಾನ್ಯಗಳ ಹೊಟ್ಟನ್ನು ಸಹ ತೆಗೆಯಬಹುದಾಗಿದೆ. ಇಷ್ಟಲ್ಲದೆ ಬೀಸುವ ಕಲ್ಲಿಗೆ ಇನ್ನಷ್ಟು ಸುಧಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ಸಾರೆ ಅರ್ಧ ಅಥವಾ ಒಂದು ಸೇರು ಕಾಳುಗಳು ಹಿಡಿಸುವ ಧಾನ್ಯ ಬಟ್ಟನನ್ನು ಕೂಡ ಅಳವಡಿಸ್ತಾ ಇದ್ದಾರೆ. ಬೀಸುವಾಗ ಸ್ವಯಂಚಾಲಿತವಾಗಿ ಧಾನ್ಯಗಳು ನಿಗದಿತ ಪ್ರಮಾಣದಲ್ಲಿ ಕಲ್ಲಿನ ಒಳಗೆ ಬೀಳುವ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೀಸುವ ಕಲ್ಲು ತಯಾರಿಕೆ ಮಾಡುವ ಜನಾಂಗವೂ ಕೂಡ ಮರೆ ಆಗ್ತಾ ಇದೆ. ಅವರು ಬೀಸುವ ಕಲ್ಲಿಗೆ ಬೇರಿಂಗ್ ತಂತ್ರಜ್ಞಾನ ಅಳವಡಿಸಿದ್ರೆ ಅವರ ಜೀವನೋಪಾಯ ಪುನರ್ಜೀವನಗೊಳ್ಳುತ್ತೆ. ಬರುವ ದಿನಗಳಲ್ಲಿ ಪಟ್ಟಣಗಳ ಮನೆಗಳಲ್ಲಿ ಮನೆಗೊಂದು ಸಣ್ಣ ಬೀಸುವ ಕಲ್ಲುಗಳು ಸ್ಥಾಪಿತಗೊಳ್ಳೋ ದಿನ ದೂರ ಇಲ್ಲ ಅಂತಲೇ ಹೇಳಬಹುದು. ಯಾಂತ್ರಿಕ ಹಿಟ್ಟಿನ ಗಿರಣಿಗಳ ಕಲ್ಲುಗಳು ನಿಮಿಷಕ್ಕೆ ಹಲವು ನೂರಕ್ಕೂ ಹೆಚ್ಚು ತಿರುಗೋದ್ರಿಂದ ಹಿಟ್ಟು ತಯಾರಿಕೆಯಲ್ಲಿ ಹಿಟ್ಟು ಬಿಸಿಯಾಗುತ್ತೆ. ಇದರಿಂದ ಆಹಾರ ತಯಾರಿಸುವ ಮೊದಲೇ ಹಿಟ್ಟು ಹೆಚ್ಚು ಕಡಿಮೆ ಬೇಯಿಸಿದಂತೆ ಇರುತ್ತೆ. ಇದರಿಂದ ಪೌಷ್ಟಿಕಾಂಶಗಳ ನಷ್ಟವೂ ಆಗುತ್ತೆ. ಆಹಾರ ಸಂಸ್ಕರಣೆಯಿಂದ ಉಷ್ಣತೆಯಿಂದ ಪೌಷ್ಟಿಕಾಂಶಗಳು ನಷ್ಟವಾಗದಂತೆ ಹಿಟ್ಟು ತಯಾರಿಸಿಕೊಳ್ಳಲು ಕ್ರಯೋಜೆನಿಕ್ ಗ್ರೈಂಡಿಂಗ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಉಪಯೋಗಿಸ್ತಾ ಇದ್ದಾರೆ. ಇದು ಕಡಿಮೆ ಉಷ್ಣತೆಯಲ್ಲಿ ಆಹಾರ ಧಾನ್ಯಗಳನ್ನು ಹಿಟ್ಟು ಮಾಡುವ ಅಥವಾ ಪುಡಿ ಮಾಡುವ ತಂತ್ರಜ್ಞಾನ. ಇದರಲ್ಲಿ ತಂಪು ಮಾಡುವ ಮತ್ತು ಹಿಟ್ಟು ಮಾಡುವಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಹೀರಿಕೊಳ್ಳುವ ಕೂಲರ್ ಅಥವಾ ಹೀಟ್ ಎಕ್ಸ್ಚೇಂಜರ್ ಅಳವಡಿಸಿರುತ್ತಾರೆ. ಇದು ತುಂಬಾ ವೆಚ್ಚ ಆದರೂ ಕೂಡ ಸಂಸ್ಕರಣೆ ಹಾಗೂ ತಯಾರಿಕೆಯಲ್ಲಿ ಉತ್ಪಾದನೆಯಾಗುವ ಆಹಾರ ವಸ್ತುಗಳ ಪೌಷ್ಟಿಕಾಂಶದಲ್ಲಿ ನಷ್ಟವಾಗುವ ಸಂಭವ ಇರೋದಿಲ್ಲ. ಇಂತಹ ಆಹಾರ ವಸ್ತುಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಸಾಂಬಾರ ಪದಾರ್ಥಗಳನ್ನು ಈ ರೀತಿಯ ತಂಪು ಕಾಪಾಡುವ ಯಂತ್ರಗಳಲ್ಲಿ ತಯಾರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಸಾಂಪ್ರದಾಯಿಕ ಕಲ್ಲಿನ ಹಿಟ್ಟು ಬೀಸುವಾಗ ತಿರುಗುವ ಕಲ್ಲು ಬಹಳ ಕಡಿಮೆ ಅಂದರೆ ನಿಮಿಷಕ್ಕೆ 60-70 ತಿರುಗುವಿಕೆ ಇರುತ್ತೆ. ಇದರಿಂದ ಹೆಚ್ಚುವರಿ ಉಷ್ಣತೆ ಉತ್ಪಾದನೆಯಾಗದೆ ಸುತ್ತಲಿನ ಉಷ್ಣತೆಯಲ್ಲಿಯೇ ಧಾನ್ಯಗಳ ಹಿಟ್ಟು ನುಚ್ಚು ಆಗುತ್ತೆ. ಮನೆಯ ಬೀಸುವ ಕಲ್ಲಿನಲ್ಲಿ ಬೀಸಿಕೊಳ್ಳುವ ಹಿಟ್ಟಿನ ಗುಣಮಟ್ಟಕ್ಕೂ ಗಿರಣಿಯಲ್ಲಿ ಮಾಡಿದ ಹಿಟ್ಟಿನ ಗುಣಮಟ್ಟವನ್ನು ಅದರ ಆಹಾರ ಸೇವಿಸಿಯೇ ಖಚಿತಪಡಿಸಿಕೊಳ್ಳಬೇಕು. ಹಿರಿಯರು ಹೇಳುವಂತೆ ಅವರು ಚಿಕ್ಕವರಿದ್ದಾಗ ಅವ್ರ ಕಾಲದಲ್ಲಿ ಬೀಸುವ ಕಲ್ಲಿನಲ್ಲಿ ಸಂಸ್ಕರಣೆ ಮಾಡಿದ ಆಹಾರವನ್ನೇ ಸೇವಿಸ್ತಾ ಇದ್ರು ಮತ್ತು ಆಗಿನ ಆಹಾರ ರುಚಿ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿತ್ತು, ಅದಕ್ಕಾಗಿ ನಾವು ಇಷ್ಟು ಆರೋಗ್ಯವಾಗಿದ್ದೇವೆ ಅಂತ ಕೂಡ ಹೇಳ್ತಾರೆ. ಮೊದಲೆಲ್ಲ ಬೀಸುವ ಕಲ್ಲಿನ ಪದಗಳನ್ನ ಹಾಡ್ತಾ ಬೀಸ್ತಾ ಇದ್ರು. ಇದರಿಂದ ಬೀಸುವ ಕಲ್ಲಿನ ಶ್ರಮ ಆಯಾಸ ಕಾಣದೇ ಇರೋ ಹಾಗೆ ಬೀಸುವ ಕೆಲಸ ನಡೀತಾ ಇತ್ತು. ಬೀಸುವ ಕಲ್ಲಿನ ಪದಗಳು ಗ್ರಾಮೀಣ ಜನಪದ ಪರಂಪರೆಯಾಗಿದೆ. ಈಗಲೂ ಕೂಡ ಬೀಸುವ ಕಲ್ಲಿನ ಪದಗಳನ್ನು ಹಾಡುವ ಸ್ತ್ರೀಯರಿದ್ದಾರೆ. ಈಗ ಆಯಾಸ ಪರಿಶ್ರಮ ತಪ್ಪಿಸಿದ ಸರಾಗವಾಗಿ ಕಲ್ಲು ತಿರುಗಿಸುವಂತೆ ಮಾಡಿದ ತಂತ್ರಜ್ಞಾನಕ್ಕಾದರೂ ಧನ್ಯವಾದ ಹೇಳೋದಕ್ಕೆ ಬೀಸುವ ಪದವನ್ನು ಹಾಡಬೇಕಾಗಿದೆ. ಬೀಸುವ ಕಲ್ಲಿನ ಮರುಬಳಕೆಯ ಜೊತೆಗೆ ಗ್ರಾಮೀಣ ಸ್ತ್ರೀಯರ ಜನಪದ ಪರಂಪರೆಯ ಬೀಸುವ ಕಲ್ಲಿನ ಪದಗಳು ಪುನರುತ್ಥಾನಗೊಳ್ಳಲಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಬೆಂಗಳೂರು ಮೈಸೂರು ಮಧ್ಯೆ ಇನ್ನು ಕೇವಲ ಒಂದೂವರೆ ಗಂಟೆ ಪ್ರಯಾಣ ಸಿದ್ಧವಾಗುತ್ತಿದೆ ಸೂಪರ್ ಫಾಸ್ಟ್ ಹೆದ್ದಾರಿ. ಹಾಗಿದ್ದರೆ ಬೆಂಗಳೂರಿನಲ್ಲಿ ಉದ್ಯೋಗ, ಮೈಸೂರಿನಲ್ಲಿ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರೀಮಿಯಂ ನಿವೇಶನಗಳ ಈ ಹರಾಜು ಆರಂಭವಾಗಿದೆ. ಹರಾಜಿನಲ್ಲಿ ಭಾಗವಹಿಸಲು ನೋಂದಣಿಗೆ ಜುಲೈ 19, 22 ಮತ್ತು 26 ಕೊನೆಯ ದಿನ. ತ್ವರೆ ಮಾಡಿ ನಿವೇಶನ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಭೇಟಿ ನೀಡಿ. ನೋಂದಣಿಗೆ ಭೇಟಿ ನೀಡಿ www.eproc.karnataka.gov.in. ಹೆಚ್ಚಿನ ಮಾಹಿತಿಗಾಗಿ www.moodamysore.gov.in. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े